ಮಂತ್ರಿ ಚಾಲನೆ. ಸಣ್ಣ ಕೈಗಾರಿಕೆಗಳ ಬಲವರ್ಧನೆ ಮೂಲಕ ಉದ್ಯೋಗ ಸೃಷ್ಟಿಗೆ ಒತ್ತು, ಡಾ ಜಿ ಪರಮೇಶ್ವರ್. ಹುಬ್ಬಳ್ಳಿ ವಿಮಾನ ನಿಲ್ದಾಣ ವಿಸ್ತರಣಾ ಯೋಜನೆಗೆ ಕೇಂದ್ರದ ಅನುಮೋದನೆ, ಪ್ರಹ್ಲಾದ್ ಜೋಶಿ. ಪಿಎಂ ಕಿಸಾನ್ ಸಮ್ಮಾನ್ ಯೋಜನೆಯಡಿ 2.25 ಲಕ್ಷ ಕೋಟಿ ರೂಪಾಯಿ ನಗದು ವರ್ಗಾವಣೆ, ಶೋಭಾ ಕರಂದ್ಲಾಜೆ. ದೇಶದ ಆರ್ಥಿಕತೆಯನ್ನು ವಿಶ್ವದ 3ನೇ ಸ್ಥಾನಕ್ಕೆ ಕೊಂಡೊಯ್ಯಲು ಸಂಕಲ್ಪ, ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ಆಕಾಶವಾಣಿ ಹಾಸನ ಎಫ್ಎಂ. ಕಿಸಾನ್ ವಾಣಿ ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿತ ಕಾರ್ಯಕ್ರಮ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಕಿಸಾನ್ ವಾಣಿಯಲ್ಲಿ ಹಸಿರು ಸಿರಿ ಕೃಷಿ ಚಟುವಟಿಕೆಗಳ ಕುರಿತು ಬಾನುಲಿ ಸರಣಿ, ಬೆಳೆ ಉತ್ಪಾದನೆಯಲ್ಲಿ ಬೀಜೋಪಚಾರದ ಪ್ರಾಮುಖ್ಯತೆ ಹಾಗೂ ವಿಧಾನಗಳ ಕುರಿತು ಹಾಸನದ ಕಾರ್ಯಕೆರೆಯ ಕೃಷಿ ಮಹಾವಿದ್ಯಾಲಯದ ಡೀನ್ ಡಾ ವಾಸುದೇವನ್ ಅವರೊಂದಿಗೆ ಸಂದರ್ಶನ. ಹಸಿರು ಸಿರಿ ರೈತ ಭೂಮಿಯ ಚೊಚ್ಚಲ ಮಗ ಕರಮುಗಿಯೋ ಆತನಿಗೆ. ಪ್ರಸ್ತುತ ಕೃಷಿ ಚಟುವಟಿಕೆಗಳ ಕುರಿತ ಕಾರ್ಯಕ್ರಮ. ಅನ್ನವಿಡೋ ದೇವರಿಗೆ ಕೇಳಿ ಕಾರ್ಯಕ್ರಮ ಹಸಿರು ಸಿರಿ. ಬಸಿರಲಿ ಹುಟ್ಟಿ ಬೆವರಿನ ಬಂಡಿಯ ಕಟ್ಟಿ ಹಸಿರೇ ಉಸಿರು ಎಂದು ಸಾರುವ ಕೊಡುಗೈ ದೊರೆಯುವನು. ನಮ್ಮೆಲ್ಲ ಪ್ರೀತಿಯ ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ಹಸಿರು ಸಿರಿ ಬಾನುಲಿ ಸರಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಈ ಕಾರ್ಯಕ್ರಮದಲ್ಲಿ ಬೆಳೆ ಉತ್ಪಾದನೆಯಲ್ಲಿ ಬೀಜೋಪಚಾರದ ಪ್ರಾಮುಖ್ಯತೆ ಹಾಗೂ ವಿಧಾನಗಳು, ಈ ಕುರಿತಂತೆ ಹಾಸನ ತಾಲೂಕು ಕಾರ್ಯಕೆರೆಯಲ್ಲಿರುವ ಕೃಷಿ ಮಹಾವಿದ್ಯಾಲಯದ ಡೀನ್ ಡಾ ವಾಸುದೇವನ್ ಅವರೊಂದಿಗಿನ ಸಂದರ್ಶನವನ್ನ ಕೇಳೋಣ. ಪ್ರೀತಿಯ ಕೇಳುಗರೇ ನಮಸ್ಕಾರ, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬೆಳೆ ಉತ್ಪಾದನೆಯಲ್ಲಿ ಬೀಜೋಪಚಾರದ ಪ್ರಾಮುಖ್ಯತೆ ಹಾಗೂ ಅದರ ವಿಧಾನಗಳು ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡ್ತಾ ಇದ್ದೇವೆ. ನಾವು ಏನು ಬಿತ್ತನೆಯನ್ನ ಮಾಡ್ತೀವೋ, ಬಿತ್ತನೆಯನ್ನ ಮಾಡತಕ್ಕಂತಹ ಹಾಗೂ ನಾಟಿಯನ್ನ ಮಾಡತಕ್ಕಂತಹ ಈ ಬಿತ್ತನೆ ಬೀಜ ಮತ್ತೆ ಸಸ್ಯಗಳೇನಿರುತ್ತೋ ಅದಕ್ಕೆ ಬೀಜೋಪಚಾರವನ್ನ ಮಾಡಬೇಕು ಅನ್ನುವಂಥದ್ದು. ಬೀಜೋಪಚಾರದಿಂದ ಅನೇಕ ಪ್ರಯೋಜನಗಳನ್ನ ನಮ್ಮ ರೈತರು ಪಡೆದುಕೊಳ್ಬಹುದು. ಅದು ಬಹಳ ಸಣ್ಣ ಕೆಲಸ, ಅತ್ಯಂತ ಕಡಿಮೆ ಶ್ರಮ ಮತ್ತೆ ಸಮಯವನ್ನ ಕೇಳತಕ್ಕಂತಹ ಒಂದು ಕೆಲಸ. ಈ ಒಂದು ಸಣ್ಣ ಕೆಲಸವನ್ನ ಮಾಡುವ ಮೂಲಕ ನಾವು ಬಹಳ ದೊಡ್ಡ ಲಾಭವನ್ನ ಮಾಡಿಕೊಳ್ಳಬಹುದು ಅನ್ನುವಂಥದ್ದು. ಇನ್ನ ಕೆಲವೊಂದು ಬಿತ್ತನೆ ಬೀಜಗಳಿಗೆ ಕಂಪನಿಯಲ್ಲಿ ಯಾರದನ್ನ ಉತ್ಪಾದನೆ ಮಾಡ್ತಾರೋ ಅವರೇ ಈ ಒಂದು ಈ ಬೀಜೋಪಚಾರವನ್ನ ಮಾಡಿರ್ತಾರೆ. ಅದನ್ನ ಹೊರತುಪಡಿಸಿ ಯಾವ ಬಿತ್ತನೆ ಬೀಜಗಳಿಗೆ ಬೀಜೋಪಚಾರವನ್ನ ಮಾಡಿರೋದಿಲ್ವೋ ಅದಕ್ಕೆ ನಾವು ಬೀಜೋಪಚಾರವನ್ನ ಮಾಡತಕ್ಕಂಥದ್ದು ಹೆಚ್ಚು ಸೂಕ್ತ. ಇದರಿಂದ ಅದು ಮೊಳಕೆ ಹೊಡೆಯಲಿಕ್ಕೆ ಅನುಕೂಲ ಆಗುತ್ತೆ, ಅನೇಕ ರೋಗ ಮತ್ತು ಕೀಟಗಳು ಬಾರದ ಹಾಗೆ ನೋಡಿಕೊಳ್ಳುತ್ತೆ, ಬೆಳವಣಿಗೆ ಬಹಳ ಸರಾಗವಾಗಿ ಆಗುತ್ತೆ. ಈ ಎಲ್ಲ ಒಂದು ಅನುಕೂಲಗಳನ್ನು ಪಡೆದುಕೊಳ್ಳಬೇಕು ಅಂತ ಹೇಳಿದರೆ ನಮ್ಮ ಕೃಷಿಕರು ಕಡ್ಡಾಯವಾಗಿ ಈ ಬೀಜೋಪಚಾರವನ್ನು ಮಾಡಬೇಕಾಗುತ್ತೆ. ಈ ನಿಟ್ಟಿನಲ್ಲಿ ಈ ಬೀಜೋಪಚಾರ ಅಂತ ಅಂದರೆ ಏನು, ಅದರ ಪ್ರಾಮುಖ್ಯತೆ ಏನು, ಏನೆಲ್ಲ ಲಾಭಗಳನ್ನು ಪಡೆದುಕೊಳ್ಳಬಹುದು, ಹೇಗೆ ನಾವು ಈ ಬಿತ್ತನೆ ಬೀಜಗಳಿಗೆ ಬೀಜೋಪಚಾರವನ್ನು ಮಾಡ್ತಕ್ಕಂಥದ್ದು, ಬೀಜೋಪಚಾರವನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಯಾವೆಲ್ಲ ಅಂಶಗಳಿಗೆ ಸಂಬಂಧಪಟ್ಟ ಹಾಗೆ ನಾವು ಗಮನವನ್ನು ಹರಿಸಬೇಕು ಅನ್ನುವಂಥ ವಿಚಾರಗಳನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ಪ್ರಸ್ತಾಪವನ್ನು ಮಾಡ್ತೇವೆ. ಹೆಚ್ಚಿನ ಮಾಹಿತಿಯನ್ನು ಮಾಡಿಕೊಡಲಿಕ್ಕಾಗಿ ಇವತ್ತು ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರ. ಸೊ ತಾವಾಗ್ಲೇ ಹೇಳಿದಾಗ ಈಗೇನು ಮುಂಗಾರು ಪ್ರಾರಂಭ ಆಗುತ್ತೆ, ಒಳ್ಳೆ ಮಳೆ ಚೆನ್ನಾಗಿ ಆಗ್ತಾ ಇದೆ ಎಲ್ಲ ಪ್ರದೇಶದಲ್ಲೂ, ನಮ್ಮ ಹಾಸನದಲ್ಲೂ ಸಹ ಒಳ್ಳೆ ಮಳೆ ಆಗ್ತಾ ಇದೆ. ಸೊ ಈಗಾಗಲೇ ಎಲ್ಲ ನಮ್ಮ ರೈತ ಬಾಂಧವರು ಪರಿಕರಗಳನ್ನ ಖರೀದಿ ಮಾಡೋ ಒಂದು ಕಾರ್ಯ ನಡೀತಾ ಇದೆ. ಸೊ ಇದರಲ್ಲಿ ಪ್ರಮುಖವಾಗಿ ತಮಗೆಲ್ಲ ಗೊತ್ತಿರೋ ಹಾಗೆ ನಮ್ಮ ಕೃಷಿಯಲ್ಲಿ ಬಿತ್ತನೆ ಬೀಜದ ಒಂದು ಪ್ರಾಮುಖ್ಯತೆ ಬಹಳ ಇರುತ್ತೆ. ಸೊ ಅದರಲ್ಲೂ ಸಹ ತಾವು ಕೇಳಿದಾಗೆ ಬೀಜೋಪಚಾರ ಬಗ್ಗೆ ಬಹಳಷ್ಟು ಮಾಹಿತಿಯನ್ನು ನಮ್ಮ ರೈತ ಬಾಂಧವರು ಬಿತ್ತನೆಗೆ ಮುಂಚೆ ತಿಳ್ಕೊಳ್ಳೋದು ಬಹಳ ಮುಖ್ಯ. ಸೊ ಇದರಲ್ಲಿ ಬೀಜೋಪಚಾರ ಅಂದ್ರೆ ಏನು ಅಂತ ತಾವು ಒಂದು ಪ್ರಶ್ನೆಯನ್ನು ಕೇಳಿದ್ರೆ ಒಳ್ಳೆ ಪ್ರಶ್ನೆನೆ. ಸೊ ನಮಗೆ ಈಗ ಗೊತ್ತಿರುತ್ತೆ, ಯಾಕೆಂದ್ರೆ ಬೀಜದಿಂದ ಬೆಳೆ ನೂಲಿನಿಂದ ಸೀರೆ ಅಂತ ನಾವು ಅನಾದಿ ಕಾಲದಿಂದ ಹೇಳ್ಕೊಂಡು ಬರ್ತಾ ಇದ್ದೇವೆ ನಾಣ್ಣುಡಿಗಳನ್ನ. ಅಂದ್ರೆ ಬೀಜದಿಂದನೇ ಹರಡುವಂತಹ ರೋಗಗಳು ಬಹಳಷ್ಟು ಇದೆ. ಅಂದ್ರೆ ಸುಮಾರು ನಾವು ಏನು ಬೆಳೆಗಳನ್ನ ಬೆಳೀತಾ ಇರ್ತವೆ, ಯಾವುದೇ ಒಂದು ಬೆಳೆ ತಗೋಬಹುದು, ಅದು ಭತ್ತ ಇರಬಹುದು, ರಾಗಿ ಇರಬಹುದು, ಮೆಕ್ಕೆಜೋಳ ಇರಬಹುದು, ಕಬ್ಬಿರಬಹುದು. ಸೊ ಈ ಎಲ್ಲಾ ಒಂದು ಬೆಳೆಗಳಲ್ಲಿ ಸುಮಾರು 90% ಏನು ರೋಗಗಳನ್ನ ಕಾಣ್ತಾ ಇರ್ತೇವೆ ನಾವು. ಸೊ ಅದೆಲ್ಲ ಈ ಬೀಜದಿಂದ ಹರಡುವಂತಹ ರೋಗಗಳೇ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಈ ಒಂದು ಬೀಜದಿಂದ ಹರಡುವಂತಹ ರೋಗಗಳನ್ನ ತಡೆಗಟ್ಟಬೇಕು ಅಂತಂದ್ರೆ ಬೀಜೋಪಚಾರವನ್ನು ಕಡ್ಡಾಯವಾಗಿ ನಾವು ಮಾಡಲೇಬೇಕಾಗುತ್ತೆ. ಅಂದ್ರೆ ಈ ಬೀಜ ರೋಗ ಮುಕ್ತ ಆಗಿರಬೇಕು, ಅಂದ್ರೆ ಅದರಿಂದ ರೋಗಾಣುಗಳು ಇರಬಾರದು. ಅಂದೇನಾಗುತ್ತೆ, ಬೀಜಗಳಿಗೆ ರೋಗಾಣು ಇರುತ್ತೆ, ಕೀಟದ ಬಾಧೆ ಇರುತ್ತೆ, ಮತ್ತೆ ದಾಸ್ತಾನು ಮಾಡುವಾಗ ಕೀಟಗಳ ಬಾಧೆ ಬರುತ್ತೆ, ಮತ್ತೆ ಮಣ್ಣಿನಲ್ಲೂ ಸಹ ರೋಗಾಣುಗಳಿರುತ್ತೆ, ಮತ್ತೆ ಕೀಟದ ಇರುತ್ತೆ. ಅವನ್ನೆಲ್ಲ ತಡೆಗಟ್ಟಬೇಕು ಅಂತಂದ್ರೆ ನಾವು ಬೀಜೋಪಚಾರವನ್ನು ಕಡ್ಡಾಯವಾಗಿ ಮಾಡಲೇಬೇಕು. ಸೊ ಹಾಗಾಗಿ ಬೀಜೋಪಚಾರ ಬಹಳ ಒಂದು ಪ್ರಮುಖ ಪಾತ್ರವನ್ನು ವಹಿಸಿದೆ ನಮ್ಮ ಕೃಷಿಯಲ್ಲಿ. ಸೊ ಹಾಗಾಗಿ ಏನು ನಮ್ಮ ರೈತ ಬಾಂಧವರು ಇದ್ದಾರೆ, ಈಗ ತಾವಾಗ್ಲೇ ಹೇಳಿದಾಗೆ ಮಾರುಕಟ್ಟೆಯಲ್ಲಿ ಖರೀದಿ ಮಾಡಿದಾಗ ಹಲವಾರು ಸಂಸ್ಥೆಗಳು ಏನು ಬೀಜೋತ್ಪಾದನಾ ಸಂಸ್ಥೆಗಳು ಇದನ್ನು ಬೀಜವನ್ನು ಬೀಜೋಪಚಾರ ಮಾಡೇ ಇರುತ್ತೆ. ಶಿಲೀಂಧ್ರನಾಶಕ ಇರಬಹುದು ಅಥವಾ ಕೀಟನಾಶಕಗಳನ್ನ ಮಾಡಿರ್ತಾರೆ, ಆದ್ರೆ ಒಂದೊಂದು ಬೆಳೆಗೆ ಅವರು ಮಾಡೇ ಇರೋದಿಲ್ಲ. ಯಾತಕ್ಕಾಗಿ ಮಾಡಬೇಕು? ಈಗ ದುರ್ದ ಬೆಳೆಗಳಿಗೆ ತೆಗೆದುಕೊಂಡ್ರೆ ಕಡಲೆ ಇರಬಹುದು, ಹೆಸರು ಇರಬಹುದು, ಉದ್ದು ಇರಬಹುದು, ಅಲಸಂದೆ ಇರಬಹುದು. ಸೊ ಈ ಒಂದು ಬೆಳೆಗಳಿಗೆ ನಾವು ಕಡ್ಡಾಯವಾಗಿ ನಾವು ಒಂದು ರೈಸೋಬಿಯಂ ಅಂತಂದ್ರೆ ಜೈವಿಕ ಗೊಬ್ಬರಗಳಿಂದ ನಾವು ಬೀಜೋಪಚಾರವನ್ನು ಮಾಡಬೇಕಾಗುತ್ತೆ. ಸೊ ಇದ್ರ ಉಪಯೋಗ ಏನು ಅಂದ್ರೆ ನಾನು ಹೇಳ್ತೇನೆ. ಸೊ ಈಗ ನಾನು ಆಗ್ಲೇ ಹೇಳಿದಾಗೆ ಈಗ ಒಂದು ಏನು ನಮ್ಮ ಬೀಜವನ್ನ ನಾವು ಬಿತ್ತನೆ ಮಾಡಕ್ ಮುಂಚೆನೆ ಅದಕ್ಕೆ ಬೀಜೋಪಚಾರ ಮಾಡಿದ್ರೆ ಪರವಾಗಿಲ್ಲ, ಇಲ್ಲ ಅಂತಂದ್ರೆ ನಾವು ಕಡ್ಡಾಯವಾಗಿ ಬೀಜೋಪಚಾರನ ಮಾಡಲೇಬೇಕಾಗುತ್ತೆ ರೈತ ಬಾಂಧವರು. ಸೊ ಇದರಲ್ಲಿ ಹಲವಾರು ವಿಧಾನಗಳಿದ್ದಾವೆ ಬೀಜೋಪಚಾರ ಮಾಡುವಾಗ. ಏನಂದ್ರೆ ಅದನ್ನ ನಾವು ಸೂಕ್ಷ್ಮಾಣು ಜೀವಿಗಳಿಂದ ನಾವು ಬೀಜೋಪಚಾರ ಮಾಡ್ತೇವೆ, ಅಥವಾ ರಾಸಾಯನಿಕ ಪ್ರಕಾಶಗಳಿಂದ ನಾವು ಅದನ್ನ ಬೀಜೋಪಚಾರ ಮಾಡಬಹುದು, ನೀರಿನಿಂದನೂ ಸಹ ನಾವು ನೆನೆಸಿ ಅದನ್ನ ಬೀಜೋಪಚಾರ ಮಾಡಬಹುದು, ಮತ್ತೆ ಹಲವಾರು ರಾಸಾಯನಿಕ ವಸ್ತುಗಳು ತಾವು ಹೇಳಿದಾಗ ಇದೆ, ಅದರಲ್ಲಿ ಕ್ಯಾಪ್ಟಾನ್ ಇರಬಹುದು, ತೈರಾಮ್ ಇರಬಹುದು, ಹೀಗೆ ಹಲವಾರು ರಾಸಾಯನಿಕ ವಸ್ತುಗಳು ಇದೆ, ಸೂಕ್ಷ್ಮಾಣು ಜೀವಿಗಳು ಇರ್ತವೆ, ಶಿಲೀಂಧ್ರ ನಾಶಕಗಳ ಇರ್ತವೆ, ಅಂತವನ್ನು ನಾವು ಬೀಜೋಪಚಾರ ಮಾಡಿ ಉಪಯೋಗ ಮಾಡಬೇಕಾಗುತ್ತೆ. ಈಗ ನಾವು ಏನಂದ್ರೆ ಇದರ ಹಲವಾರು ಲಾಭಗಳನ್ನು ನಮ್ಮ ರೈತ ಬಾಂಧವರು ಪಡ್ಕೋಬೇಕಾಗುತ್ತೆ. ಬೀಜೋಪಚಾರ ಲಾಭಗಳೇನು ಅಂತ ತಿಳ್ಕೊಬೇಕಾಗತ್ತೆ. ಅಂದ್ರೆ ನಾ ಆಗ್ಲೇ ಹೇಳಿದಾಗೆ ಬೀಜದನ್ನೇ ಹರಡುವಂತಹ ರೋಗಗಳು ಬಹಳಷ್ಟು ಇದೆ. ಸೊ ಅದನ್ನ ತಡೆಗಟ್ಟಬೇಕು ಅಂದ್ರೆ ನಾವು ಬೀಜೋಪಚಾರ ಕಡ್ಡಾಯ ಮಾಡಬೇಕಾಗುತ್ತೆ. ಮತ್ತೆ ಒಂದು ಬೆಳೆಯಿಂದ ಇನ್ನೊಂದು ಬೆಳೆಗೆ ಬೀಜಗಳ ಮುಖಾಂತರ ಹರಡುವ ರೋಗಗಳನ್ನು ನಾವು ನಿಯಂತ್ರಿಸಬಹುದಾಗಿದೆ. ಅಂದ್ರೆ ಬೀಜೋಪಚಾರ ಮಾಡೋದ್ರಿಂದ ಒಂದು ಬೆಳೆಯಿಂದ ಇನ್ನೊಂದು ಬೆಳೆಗೆ, ಮತ್ತೆ ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ, ಈಗ ಒಂದು ಪ್ರದೇಶದಲ್ಲಿ ಸಕಲೇಶ್ವರದಲ್ಲಿ ಇರಬಹುದು, ಅದನ್ನ ಮಾಸನದಲ್ಲಿ ಇರಬಹುದು, ಅಥವಾ ಅರಸೀಕೆರೆಯಲ್ಲಿ ಆ ಒಂದು ರೋಗ ಹರಡದಲ್ಲೇ ಇರಬಹುದು. ಅದೇ ನಾವು ಸಕಲೇಶ್ವರದಿಂದ ಇರುವಂತಹ ರೋಗ ಇರುವಂತಹ ಬೀಜವನ್ನ ನಾವು ಇಲ್ಲಿ ಅರಸೀಕೆರೆಯಲ್ಲಿ ನಾವು ಬಿತ್ತನೆ ಮಾಡಿದಾಗ ಅಲ್ಲಿಂದ ನಾವು ಇಲ್ಲಿಗೆ ಹೊಸ ಒಂದು ಪ್ರದೇಶಕ್ಕೆ ನಾವು ಹರಡುವಂತ ಒಂದು ಸಂಭವ ಜಾಸ್ತಿ ಆಗಿರುತ್ತೆ. ಸೊ ಹಾಗಾಗಿ ಏನಾಗುತ್ತೆ, ಬೆಳೆಯಿಂದ ಬೆಳೆಗೆ ಮತ್ತೆ ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ತಡೆಗಟ್ಟಬೇಕು ಈ ರೋಗಾಣುಗಳನ್ನ ಅಂತಂದ್ರೆ ಬೀಜೋಪಚಾರವನ್ನ ಮಾಡಬೇಕಾಗುತ್ತೆ. ಇದೊಂದು ಲಾಭ ಅಂತ ನಾ ಹೇಳ್ಬೋದು. ಮತ್ತೆ ಇದರಿಂದ ಇನ್ನೊಂದು ಏನಪ್ಪಾ ಅಂದ್ರೆ ಬೀಜದ ಒಂದು ಗುಣ ಧರ್ಮಗಳನ್ನ ಕಾಪಾಡ್ಕೋಬಹುದು, ಅಂದ್ರೆ ಮೊಳಕೆ ಪ್ರಮಾಣವನ್ನು ಹೆಚ್ಚಾಗಿ ಮಾಡಬಹುದು, ಮತ್ತೆ ಇದರಿಂದ ಸಂಗ್ರಹಣಾ ಶಕ್ತಿಯನ್ನ ಅಧಿಕಗೊಳಿಸಬಹುದು. ಬೀಜೋಪಚಾರ ಮಾಡೋದ್ರಿಂದ ಸಂಗ್ರಹಣಾ ಶಕ್ತಿಯನ್ನ ನಾವು ಅಧಿಕಗೊಳಿಸಬಹುದಾಗುತ್ತೆ. ಮತ್ತೆ ಇನ್ನೊಂದು ಉಪಯೋಗ ಏನಪ್ಪಾ ಅಂದ್ರೆ ಬೀಜ ಕೊಳೆಯುವಿಕೆ, ಅಂದ್ರೆ ಸೀಡ್ ರಾಟ್ ಅಂತ ಹೇಳ್ತೇವೆ, ಅಂದ್ರೆ ಕೊಳತೋಗ್ಬಿಡುತ್ತೆ. ನಾವು ಬೀಜ ಆದ ತಕ್ಷಣನೇ ಮಣ್ಣಿಗೆ ಒಂದು 2-3 ದಿನ ಆದ ತಕ್ಷಣ ಕೊಳತೋಗ್ಬಿಡುತ್ತೆ, ಅದನ್ನ ನಾವು ತಡೆಗಟ್ಟಬಹುದು. ಮತ್ತೆ ಸಸಿ ಒಣಗುವಿಕೆ, ಸಸಿ ಒಣಗ್ತಾ ಇರುತ್ತೆ, ಸೊ ಅದನ್ನು ಸಹ ತಡೆಗಟ್ಟಬಹುದು. ಅಂದ್ರೆ ಬೀಜೋಪಚಾರ ಮಾಡೋದ್ರಿಂದ ಎಲ್ಲ ಏನು ತೊಂದರೆ ಅನುಭವಿಸ್ತಾರೆ ರೈತ ಬಾಂಧವರು, ಅದನ್ನ ಅವರು ತಡೆಗಟ್ಟಬಹುದಾಗಿದೆ. ಮತ್ತೆ ಈ ದಾಸ್ತಾನಲ್ಲಿ ಆಗ್ಲೇ ಹೇಳಿದಾಗೆ ದಾಸ್ತಾನಲ್ಲಿ ಸಹ ಬೀಜವನ್ನು ಶೇಖರಣೆ ಮಾಡ್ತಾರೆ, ಸಂಗ್ರಹಣೆ ಮಾಡ್ತಾರೆ ನಮ್ಮ ರೈತ ಬಾಂಧವರು. ತಾವೇ ಬೆಳೆದಂತಹ ಬೀಜವನ್ನ ಮುಂದಿನ ಹಂಗಾಮಲ್ಲಿ ಉಪಯೋಗ ಮಾಡ್ಕೊಳ್ಳಿಕ್ಕೆ ಸಂಗ್ರಹಣೆಯನ್ನ ಮಾಡ್ತಾ ಇರ್ತಾರೆ. ಅವಾಗ್ಲೂ ಸಹ ನಾವು ಕೀಟ ಮತ್ತು ರೋಗಗಳ ಬಾಧೆಗಳನ್ನ ತಡೆಗಟ್ಟಲ್ಲ ನಾವು. ಈ ಒಂದು ಬೀಜೋಪಚಾರವನ್ನ ಮಾಡಿ ನಾವು ಸಂಗ್ರಹಣೆ ಮಾಡಕ್ ಮುಂಚೆನೂ ಮಾಡಬೇಕಾಗುತ್ತೆ. ದಾಸ್ತಾನು ಸಮಯದಲ್ಲೂ ಸಹ ನಾವು ಏನು 6 ತಿಂಗಳು ಅಥವಾ 10 ತಿಂಗಳು ಏನು ಬೀಜವನ್ನು ದಾಸ್ತಾನು ಮಾಡಿರ್ತಾರೆ, ಆಗ್ಲೂ ಸಹ ಅಲ್ಲಿ ನಾವು ಬೀಜೋಪಚಾರವನ್ನ ಮಾಡ್ತಾ ಇರಬೇಕಾಗುತ್ತೆ. ಅಂದ್ರೆ ಸರಿಯಾಗಿ ದಾಸ್ತಾನು ಕೊಠಡಿಗಳನ್ನು ಸಹ ನಾವು ಸರಿಯಾಗಿ ಕಾಪಾಡ್ಕೋಬೇಕಾಗ್ತದೆ. ಈಗ ಆಮದು ಮಾಡ್ಕೊಳ್ತಾ ಇರ್ತವೆ, ಬೀಜವನ್ನ ರಫ್ತು ಮಾಡ್ತಾ ಇರ್ತವೆ, ಅಂತ ಸಮಯದಲ್ಲೂ ಸಹ ನಾವು ಕಡ್ಡಾಯವಾಗಿ ಬೀಜೋಪಚಾರವನ್ನು ಮಾಡಿ ನಾವು ಅದನ್ನ ಮಾಡೋದ್ರಿಂದ ಏನಾಗುತ್ತೆ, ರೋಗರಹಿತ ಬೀಜಗಳನ್ನು ನಾವು ಕೊಡ್ಲಿಕ್ಕೆ ಅನುಕೂಲ ಆಗುತ್ತೆ. ಮತ್ತೆ ಆಗ್ಲೇ ಹೇಳಿದಾಗ ಇನ್ನೊಂದು ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಏನು ರೋಗ ಬೀಜದಿಂದ ಹರಡುವಂತಹ ಒಂದು ಅದನ್ನ ತಡೆಗಟ್ಟಲು ಸಹ ನಾವು ಈ ಒಂದು ಬೀಜೋಪಚಾರ ಬಹಳಷ್ಟು ಅನುಕೂಲವಾಗುತ್ತೆ ಅಂತ ಹೇಳ್ಬಹುದು. ಇಷ್ಟೆಲ್ಲ ಅನುಕೂಲಗಳನ್ನ ನಾವು ಬೀಜೋಪಚಾರದಿಂದ ಮಾಡಿಕೊಳ್ಳಬಹುದು ಅನ್ನುವಂಥದ್ದು. ತಾವಾಗ್ಲೇ ಆರಂಭದಲ್ಲಿ ಹೇಳಿದ್ರಿ, ಈ ಬೀಜೋಪಚಾರದಲ್ಲೂ ಕೂಡ ಸಾಕಷ್ಟು ಪದ್ಧತಿಗಳು ಇದ್ದಾವೆ ಅಂತ ಹೇಳಿ. ಯಾವೆಲ್ಲ ಪದ್ಧತಿಗಳು ಇದ್ದಾವೆ ಮತ್ತೆ ಈ ಪದ್ಧತಿಗಳನ್ನ ನಾವು ಬಳಕೆ ಮಾಡಿಕೊಂಡು ಹೇಗೆ ಬೀಜೋಪಚಾರವನ್ನ ಮಾಡ್ತಕ್ಕಂಥದ್ದು, ಇದ್ರ ಬಗ್ಗೆ ತಿಳಿಸ್ಕೊಡಿ. ಬೀಜೋಪಚಾರದಲ್ಲಿ ಹಲವಾರು ಪದ್ಧತಿಗಳಿದೆ. ಅಂದ್ರೆ ಈಗ ಬೀಜದ ನಾನು ಅಗ್ಡಿ ಹೇಳಿದಾಗೆ ಇದು ಬೀಜದ ಸಂಗಡನೆ ಬರ್ತಾ ಇರುತ್ತೆ, ಬೀಜದ ಕವಚದ ಮೇಲೆ ಇರುತ್ತೆ, ಬೀಜದ ಒಳಗಡೆ ರೋಗಾಣುಗಳಿರುತ್ತೆ. ಸೊ ಇವನ್ನೆಲ್ಲ ನಾವು ಹೋಗಲಾಡಿಸಬೇಕು ಅಂತಂದ್ರೆ ಒಳ್ಳೆಯ ಒಂದು ಕೀಟನಾಶಕದ ಕೀಟನಾಶಕದಿಂದ ಅಥವಾ ಅದನ್ನ ಏನು ಜೈವಣ ಗೊಬ್ಬರಗಳಿಂದ ಸಹ ನಾವು ಅದನ್ನ ನಿರ್ವಹಣೆ ಮಾಡಬಹುದಾಗಿದೆ. ಸೊ ಅದ್ರ ಪದ್ಧತಿಗಳಂತ ಹೇಳಿದ್ರೆ ಬರೀ ಒಣ ಪುಡಿ ರೂಪದಲ್ಲಿ ನಾವು ಅದನ್ನ ಬೀಜೋಪಚಾರ ಮಾಡಬಹುದು, ಅಥವಾ ದ್ರಾವಣ ರೂಪದಲ್ಲಿ ನಾವು ಬೀಜೋಪಚಾರ ಮಾಡಬಹುದು, ಅಥವಾ ಹಸಿ ಪುಡಿ ರೂಪದಲ್ಲಿ ನಾವು ಅದನ್ನ ಬೀಜೋಪಚಾರ ಮಾಡಬಹುದು. ಅಂದ್ರೆ ವಿಧಾನಗಳು ಬಹಳಷ್ಟು ಇದೆ. ಅಂದ್ರೆ ಔಷಧ ಗಟ್ಟಿ ಕವಚ ಅಂತ ಹೇಳ್ತೀವಿ, ಅಂದ್ರೆ ಪೆಲೆಟಿಂಗ್ ಅಂತ ಹೇಳ್ತೇವೆ, ಗಟ್ಟಿ ಕವಚ ಒಂದು ಮಾಡಿ ಅದನ್ನ ಬೀಜೋಪಚಾರ ಮಾಡಬಹುದು, ಅಥವಾ ಸೂಕ್ಷ್ಮ ಹನಿ ರೂಪ ಅಂತ ಹೇಳಿದ್ರೆ ಮಿಸ್ಟ್ ಫಾರಂ ಅಂತ ಹೇಳ್ತೇವೆ. ಸೊ ಅದೆಲ್ಲ ಕಂಪನಿಗಳೆಲ್ಲ ಅದೇ ತರ ಮಾಡಿ ಕೊಡ್ತಾ ಇರ್ತಾರೆ. ಅಂದ್ರೆ ಇದರಿಂದ ಏನಾಗುತ್ತೆ, ಕಡಿಮೆ ಒಂದು ಖರ್ಚಿನಲ್ಲಿ ಹೆಚ್ಚಿನ ಒಂದು ಲಾಭ ಗಳಿಸಿಕೊಳ್ಳಿಕ್ಕೂ ಸಹ ನಮ್ಮ ರೈತ ಬಾಂಧವರು ಅನುಕೂಲ ಆಗುತ್ತೆ. ಹಾಗಾಗಿ ಹಲವಾರು ವಿಧಾನಗಳಿದಾವೆ ಇದರಲ್ಲಿ. ಬೀಜೋಪಚಾರ ನಮ್ಮ ರೈತ ಬಾಂಧವರೇ ತಾವೇ ಮಾಡ್ಕೋಬಹುದಂತ ವಿಧಾನಗಳು ಬಹಳಷ್ಟು ಇದೆ. ಸೊ ಅಂದ್ರೆ ಶಿಲೀಂಧ್ರ ನಾಶಕ ಪುಡಿಯಿಂದ ಅಂದ್ರೆ ಉಪಚರಿಸು, ಅಂದ್ರೆ ಬೀಜದ ಹೊರ ಮೈಯಲ್ಲಿ ಅದು ರೋಗಾಣುಗಳು ಇರ್ತವೆ, ಅದನ್ನ ನಾವು ಹೇಗೆ ಯಾವ ರೀತಿ ಅದನ್ನ ಸಾಯಿಸಬಹುದು, ಅಥವಾ ಅದನ್ನ ಯಾವ ರೀತಿ ನಿಯಂತ್ರಣ ಮಾಡಬಹುದು, ಅವು ಅದನ್ನು ಮಲ್ಟಿಪ್ಲೈ ಆಗಬಾರ್ದು, ಅಂದ್ರೆ ಜಾಸ್ತಿ ಅದನ್ನ ದ್ವಿಗುಣಗೊಳ್ಳಬಾರ್ದು ರೋಗಾಣುಗಳು, ಅಂತವನ್ನ ಹೇಗೆ ತಡೆಗಟ್ಟಬಹುದು ಅಂತಂದ್ರೆ, ಈಗ ನಾನು ಆಗ್ಲೇ ಹೇಳಿದಾಗೆ ಶಿಲೀಂಧ್ರ ನಾಶಕ ಪುಡಿಯಿಂದ ಪುಡಿ ಸಿಗುತ್ತೆ ಮಾರ್ಕೆಟ್ಗಳಲ್ಲಿ. ಇದು ಬಹಳಷ್ಟು ಬೆಳೆಗಳಿಗೆ ನಾವು ಅದನ್ನ ಬಳಸ್ತಾ ಇರ್ತೀವಿ. ಅದ್ರಲ್ಲಿ ಕ್ಯಾಪ್ಟನ್ ಇರಬಹುದು, ಥೈರಮ್ ಅಂತೇಳಿ ಶಿಲೀಂಧ್ರ ನಾಶಕಗಳು ಬರುತ್ತೆ, ರಾಸಾಯನಿಕ ವಸ್ತು ಅದು. ಸೊ ಇದನ್ನ ಪ್ರತಿ ಒಂದು ಕೆಜಿಗೆ 2 ಅಥವಾ 3 ಗ್ರಾಂ ಹಾಗೆ ಅದನ್ನ ಪುಡಿಯಿಂದನೇ ಲೇಪನ ಮಾಡಿ ಬಿತ್ತಕ್ ಮುಂಚೆ ಲೇಪನ ಮಾಡಿ ಅದನ್ನ ಬಿತ್ತದ್ರಿಂದ ರೋಗಾಣುಗಳನ್ನ ತಡೆಗಟ್ಟಬಹುದು, ಮತ್ತೆ ರೋಗ ಬರದೇ ಇರೋದನ್ನ ತಡೆಗಟ್ಟಬಹುದಾಗಿದೆ. ಮತ್ತೆ ರೋಗ ಏನು ಆಗ್ಲೇ ಹೇಳಿದಾಗ ಬೀಜ ಕೊಳೆಯೋದನ್ನ ಅದ ಸಸಿ ಒಣಗದನ್ನ ತಡೆಗಟ್ಟಬಹುದು. ಸೊ ಇದು ಒಂದು ವಿಧಾನ. ಮತ್ತೆ ಶಿಲೀಂಧ್ರ ನಾಶಕ ಪುಡಿಯಿಂದನೇ ಲೇಪನ ಮಾಡಿ ಬಿತ್ತಕ್ ಮುಂಚೆ ಲೇಪನ ಮಾಡಿ ಅದನ್ನ ಬಿತ್ತದ್ರಿಂದ ರೋಗಾಣುಗಳನ್ನ ತಡೆಗಟ್ಟಬಹುದು, ಮತ್ತೆ ರೋಗ ಬರದೇ ಇರೋದನ್ನ ತಡೆಗಟ್ಟಬಹುದಾಗಿದೆ. ಮತ್ತೆ ರೋಗ ಏನು ಆಗ್ಲೇ ಹೇಳಿದಾಗ ಬೀಜ ಕೊಳೆಯೋದನ್ನ ಅದ ಸಸಿ ಒಣಗದನ್ನ ತಡೆಗಟ್ಟಬಹುದು. ಸೊ ಇದು ಒಂದು ವಿಧಾನ. ಮತ್ತೆ ಶಿಲೀಂಧ್ರ ನಾಶಕದ ದ್ರಾವಣ ಅಂತ ಹೇಳಿದೆ ನಾನು. ಸೊ ಇದನ್ನು ಸಹ ನಾವು ಉಪಚಾರ ಮಾಡಬಹುದು. ಅಂದ್ರೆ ದ್ರಾವಣವನ್ನ ಮಾಡಿಕೊಂಡು ನಾವು ಬೀಜಕ್ಕೆ ಉಪಚಾರ ಮಾಡಿ ಅದನ್ನ ಬಿತ್ತೋದ್ರಿಂದ ಏನಾಗುತ್ತೆ, ಅದನ್ನು ಸಹ ನಾವು ಒಳ್ಳೆ ರೋಗಗಳನ್ನ ತಡೆಗಟ್ಟಬಹುದಾಗಿದೆ. ಮತ್ತೆ ಮಣ್ಣಿನಲ್ಲಿ ಶಿಲೀಂಧ್ರ ನಾಶಕಗಳ ಹತೋಟಿ ವಿಧಾನ ಅಂತ ಹೇಳ್ತಾರೆ. ಅಂದ್ರೆ ಅಲ್ಲೂ ಬಹಳಷ್ಟು ಶಿಲೀಂಧ್ರ ನಾಶಕಗಳು ಇರ್ತವೆ ಅಲ್ಲಿ. ಸೊ ಅನೇಕ ಬೀಜಕ್ಕೆ ಹರಡದನ್ನ ತಡೆಗಟ್ಟಬಹುದಾಗಿದೆ. ಮತ್ತೆ ಬೀಜದ ಮೇಲೆ ಔಷಧ ಕವಚ ಅಂತ ಹೇಳ್ತೇವೆ, ಅಂದ್ರೆ ಅದನ್ನ ಪೆಲೆಟಿಂಗ್ ಅಂತ ಹೇಳ್ತೀವಿ ನಾನು ಆಗ್ಲೇ ಹೇಳಿದಾಗೆ. ಅದು ಸೂಕ್ಷ್ಮ ಹನಿ ರೂಪವನ್ನು ಮಾಡಬಹುದು ಅಥವಾ ಔಷಧ ಗಟ್ಟಿ ಕವಚ ಅಂತ ಹೇಳ್ತೇವೆ. ಸೊ ಅದನ್ನು ಮಾಡಬಹುದು. ಅದನ್ನು ಮಾಡಬೇಕು ಅಂತಂದ್ರೆ ಶಿಲೀಂಧ್ರ ನಾಶಕ ಔಷಧಿಯಿಂದ ಏನ್ ಮಾಡಬೇಕು ಅಂದ್ರೆ ಈ ಜಡ ವಸ್ತುಗಳು ಸಿಗುತ್ತೆ, ಅದರಿಂದ ಅವನು ಬೀಜವನ್ನ ಗಟ್ಟಿ ಹೊದಿಕೆ ಮಾಡಿಕೊಂಡು ನಾವು ಅದನ್ನ ಲೇಪನ ಮಾಡೋದ್ರಿಂದ ಏನಾಗುತ್ತೆ, ಸೊ ರೋಗಾಣುಗಳು ಬೇರೆ ಕಡೆ ಹರಡೋದಿಲ್ಲ ಮತ್ತು ಅಲ್ಲೇ ಸಾಯ್ತವೆ ಅವು. ಸೊ ಹಾಗಾಗಿ ಏನಾಗುತ್ತೆ, ರೋಗನ ಚೆನ್ನಾಗಿ ನಿಯಂತ್ರಣ ಮಾಡಲಿಕ್ಕೂ ಇದು ಒಂದು ಬಹಳ ಒಳ್ಳೆಯ ವಿಧಾನ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಮತ್ತೆ ಯಾವ ಸನ್ನಿವೇಶದಲ್ಲಿ ನಾವು ಬೀಜೋಪಚಾರನ ಮಾಡಬೇಕು ಅನ್ನೋದನ್ನ ರೈತ ಬಾಂಧವರು ತಿಳ್ಕೊಬೇಕಾಗುತ್ತೆ. ಅಂದ್ರೆ ಈಗ ತೆನೆ ಬೀಜ ಮಾಗುತ್ತೆ, ಮತ್ತೆ ಕಟಾವು ಮಾಡ್ತೇವೆ, ಮತ್ತೆ ಸಾಗಾಣಿಕೆ ಮಾಡ್ತೇವೆ, ಸೊ ಮತ್ತೆ ಅದನ್ನ ಮತ್ತೆ ಒಣಗಿಸ್ತೇವೆ. ಈ ಎಲ್ಲಾ ಹಂತಗಳಲ್ಲೂ ಸಹ ಏನಾಗುತ್ತೆ, ಅದು ಏನು ವಾತಾವರಣ ವೈಪರೀತ್ಯ ಏನಾಗುತ್ತೆ, ಅದು ಜೀವ ಇರುವಂತಹ ವಸ್ತು ಅದು, ಅದು ಸಹ ನಮ್ ತರನೇ ಉಸಿರಾಡ್ತಾ ಇರುತ್ತೆ. ಸೊ ಹಾಗಾಗಿ ಏನಾಗುತ್ತೆ, ತುಂಬಾ ತೇವಾಂಶ ಇದ್ದಾಗ ಅದು ಹೀರ್ಕೊಳ್ಳುತ್ತೆ ತೇವಾಂಶನ. ತೇವಾಂಶ ಜಾಸ್ತಿ ಆದಾಗ ಏನಾಗುತ್ತೆ, ರೋಗಾಣುಗಳು ಜಾಸ್ತಿ ಉತ್ಪತ್ತಿ ಆಗ್ತವೆ ಅವು. ಹಾಗಾಗಿ ಏನಾಗುತ್ತೆ, ಅದರದ್ದು ಮೊಳಕೆ ಪ್ರಮಾಣ ಎಲ್ಲ ಕಡಿಮೆ ಆಗ್ಬಿಡುತ್ತೆ. ಅಂತ ಸಮಯದಲ್ಲಿ ನಾವು ಕಟಾವು ಮಾಡಿದ್ಮೇಲೆ ಅದು ಚೆನ್ನಾಗಿ 1 ಕೆಜಿಗೆ 5 ml ನಂತರ ನಾವು ಲೇಪನವನ್ನು ಮಾಡಿ ಇಟ್ಟಿದ್ದೆ ಆದ್ರೆ ಬಹಳಷ್ಟು ದಿನಗಳ ಕಾಲ ನಾವು ದಾಸ್ತಾನು ಮಾಡಿಕೊಳ್ಳಲಿಕ್ಕೆ ಅನುಕೂಲ ಆಗುತ್ತೆ. ಬಹಳಷ್ಟು ದಿನ ನಾವು ಬೀಜವನ್ನ ಸುರಕ್ಷಿತವಾಗಿ ಸಂಗ್ರಹಣೆ ಮಾಡಲಿಕ್ಕೆ ಬಹಳಷ್ಟು ಕೀಟ ಅದನ್ನ ಬಾಧಿಸಲ್ಲ ಅದು. ಸೊ ಅದು ಮುಖ್ಯ, ತಮಗೆ ಗೊತ್ತಿರಾಗಿ ದ್ವಿಧಾನ್ಯಗಳಲ್ಲಿ ಎಲ್ಲ ಅಲಸಂದಿ ಇರಬಹುದು, ಹೆಸರಿರ್ಬೋದು ಅಥವಾ ತೆಗುರಿ ಇರ್ಬೋದು, ಇವಕ್ಕೆಲ್ಲದು ಮತ್ತೆ ಸೊಯಾ ಅವರೇ ಇರ್ಬೋದು, ಇವಕ್ಕೆಲ್ಲ ಬೇಗ ಕೀಟದ ಬಾಧೆ ತುಂಬಾ ಬರುತ್ತೆ. ಇದನ್ನ ನಿಯಂತ್ರಣೆ ಮಾಡಲಿಕ್ಕೆ ಇದನ್ನು ಸಹ ಇಡಬಹುದು, ಮತ್ತೆ ಅಥವಾ ಬೇವಿನ ಎಲೆ ಪುಡಿ ಇಡಬಹುದು. ಸೊ ಇವೆಲ್ಲ ಒಂದು ಹಳೆಯ ವಿಧಾನಗಳಿದಾವೆ. ಅಂದ್ರೆ ನಾನು ಸಾವಯವ ರೂಪದಲ್ಲೂ ಸಹ ನಾವು ರೋಗಗಳನ್ನ ತಡೆಯಬಹುದು, ಮತ್ತೆ ಉಪಚಾರಗಳನ್ನು ಸಹ ನಾವು ಮಾಡಬಹುದಾಗಿದೆ. ಮತ್ತೆ ನಾಗ್ಲೇ ಹೇಳಿದಾಗೆ ದಾಸ್ತಾನು ಮಾಡುವಾಗ ಸಹ ನಾವು ಕೀಟಗಳ ಬಾಧೆಯನ್ನು ತಡೀಬೇಕು ಅಂತಂದ್ರೆ ಕಡ್ಡಾಯವಾಗಿ ನಾವು ಬೀಜೋಪಚಾರವನ್ನು ಮಾಡಲೇಬೇಕಾಗುತ್ತೆ. ಮತ್ತೆ ಒಂದು ಬೀಜೋಪಚಾರ ಮಾಡುವಾಗ ನಮ್ಮ ರೈತ ಬಾಂಧವರು ಒಂದು ಅಂಶಗಳನ್ನ ಗಮನಿಸಬೇಕಾಗ್ತದೆ, ಮುಖ್ಯ ಅಂಶಗಳನ್ನ ಗಮನಿಸಬೇಕಾಗ್ತದೆ. ಅದೇನಪ್ಪಾ ಅಂತಂದ್ರೆ, ಈ ಯಾವುದೇ ಒಂದು ಶಿಲೀಂಧ್ರ ನಾಶಕ ಇರಬಹುದು ಅಥವಾ ಕೀಟನಾಶಕಗಳಿರ್ಬೋದು, ಅದು ಒಳ್ಳೆಯ ಗುಣಮಟ್ಟದ ಆಗಿದೆಯಾ ಇಲ್ವಾ ಅಂತ ಅವ್ರು ಖಾತ್ರಿಪಡಿಸಬೇಕಾಗುತ್ತೆ. ಸೊ ಯಾವುದೇ ಒಂದು ಬೀಜೋಪಚಾರ ಮಾಡಲಿಕ್ಕೆ ಅವ್ರು ಈ ತರದ ಒಂದು ರಾಸಾಯನಿಕ ವಸ್ತುಗಳನ್ನ ಔಷಧಿಗಳನ್ನ ಏನು ಖರೀದಿ ಮಾಡ್ತಾರೆ, ಅದು ಒಳ್ಳೆಯ ಒಂದು ಅಂಗಡಿಗಳಿಂದ ಖರೀದಿ ಮಾಡಬೇಕಾಗುತ್ತೆ. ಅಧಿಕೃತ ಮಾರಾಟಗಾರರಿಂದನೇ ಅವರು ಖರೀದಿ ಮಾಡಬೇಕಾಗುತ್ತೆ, ಅದು ಬಹಳ ಮುಖ್ಯ. ಯಾಕೆಂದ್ರೆ ಗುಣಮಟ್ಟ ಜಾಸ್ತಿ ಮಾಡಬೇಕು ಅಂತಂದ್ರೆ ಬೀಜದ ಗುಣಮಟ್ಟ ಚೆನ್ನಾಗಬೇಕು, ಮೊಳಕೆ ಪ್ರಮಾಣ ಚೆನ್ನಾಗಬೇಕು ಅಂತಂದ್ರೆ ರಾಸಾಯನಿಕ ವಸ್ತುಗಳ ಗುಣಮಟ್ಟ ಚೆನ್ನಾಗಿರಬೇಕು. ಶೀತನಾಶಕ ಇರಬಹುದು, ಕೀಟನಾಶಕಗಳ ಒಂದು ವಸ್ತುಗಳು ಚೆನ್ನಾಗಿರಬೇಕು. ಯಾಕೆಂದ್ರೆ ಪರಿಣಾಮಕಾರಿಯಾಗಿ ಕೆಲಸ ಮಾಡಬೇಕು ಅಂದ್ರೆ ಕಳಪೆ ಆಗಿದ್ರೆ ಪರಿಣಾಮಕಾರಿಯಾಗಿ ಕೆಲಸ ಮಾಡಲ್ಲ. ದುಡ್ಡು ಖರ್ಚು ಮಾಡಿರ್ತಾರೆ ಪಾಪ, ಇದರಿಂದ ತೋರ್ಸ್ಕೊಂಡು ಸಹ ಅದು ಲುಕ್ಸಾನ್ ಆಗುತ್ತೆ, ಲಾಸ್ ಆಗುತ್ತೆ. ಹಾಗಾಗಿ ಏನಾಗುತ್ತೆ, ಅವರು ಒಳ್ಳೆಯ ಒಂದು ಅಧಿಕೃತ ಮಾರಾಟಗಾರರಿಂದನೇ ಈ ಒಂದು ಕೀಟನಾಶಕಗಳನ್ನ ಖರೀದಿ ಮಾಡೋದು ಒಳ್ಳೆಯದು. ಮತ್ತೆ ಇನ್ನೊಂದು, ಈ ನಾವೇನು ಉಪಚಾರ ಮಾಡ್ತೀವಿ ಈ ಒಂದು ಶೀತನಾಶಕದ ಕೀಟನಾಶಕಗಳಿಂದ, ಇದು ಜಾನುವಾರುಗಳಿಗೆ ಮತ್ತೆ ಮನುಷ್ಯರಿಗೆ ಹಾನಿ ಆಗಬಾರದು, ಅದು ಬಹಳ ಮುಖ್ಯ. ಮತ್ತೆ ಬೀಜಕ್ಕೂ ಸಹ ತೊಂದರೆ ಆಗಬಾರ್ದು, ಬೀಜದ ಗುಣಮಟ್ಟನ ಹಾಳು ಮಾಡಬಾರ್ದು. ನಾಗಲೇ ಹೇಳಿದಾಗ ಬೀಜೋಪಚಾರ ಮಾಡೋದ್ರಿಂದ ಅದು ಗುಣಮಟ್ಟ ಜಾಸ್ತಿ ಆಗಬೇಕೇ ಹೊರತು ಅದು ಗುಣಮಟ್ಟ ಕಡಿಮೆ ಆಗಬಾರ್ದು. ಸೊ ಅಂತಹ ಒಂದು ವಸ್ತುಗಳನ್ನ, ರಾಸಾಯನಿಕ ವಸ್ತುಗಳನ್ನ ನಾವು ಆರಿಸ್ಕೋಬೇಕಾಗುತ್ತೆ. ಮತ್ತೆ ಯಾವ ಬೆಳೆಗೆ ಯಾವ ಶೀತನಾಶಕಗಳನ್ನ ಉಪಯೋಗ ಮಾಡಬೇಕು ಅನ್ನೋ ತಿಳ್ಕೊಂಡು ರೈತ ಬಾಂಧವರು ಅದನ್ನ ಉಪಚಾರ ಮಾಡಬೇಕಾಗ್ತದೆ. ಮತ್ತೆ ಇನ್ನೊಂದು ಮುಖ್ಯ ಗಮನಿಸಬೇಕಾದ ಅಂಶ ಅಂತ ಹೇಳಿದ್ರೆ, ಈಗಲ್ಲಿ ಸಸ್ಯಗಳಲ್ಲಿ ಮತ್ತೆ ಭೂಮಿಯಲ್ಲಿ ಯಾವುದೇ ವಿಷ ಪದಾರ್ಥ ಬಿಡಿಸಬಾರದ ಅಂಶ ಅಂತ ಹೇಳಿದ್ರೆ, ಈಗಲ್ಲಿ ಸಸ್ಯಗಳಲ್ಲಿ ಮತ್ತೆ ಭೂಮಿಯಲ್ಲಿ ಯಾವುದೇ ವಿಷ ಪದಾರ್ಥ ಬಿಡಬಾರದು. ಅದು ಏನಾಯ್ತು, ನಾವು ಬೀಜ ಉಪಚಾರ ಮಾಡಿರ್ತವೆ, ಆ ಒಂದು ಏನು ರಾಸಾಯನಿಕ ವಸ್ತು ಇರುತ್ತೆ ಅದು ನಮ್ಮ ಭೂಮಿಗೆ ಹೋಗಬಾರದು, ಅಲ್ಲೇ ಕರ್ಗುಬಿಟ್ಟು ಹೊರಟೋಗ್ಬೇಕು. ಸ್ವಲ್ಪ ದಿನ ಮಾತ್ರ ಇರಬೇಕು, ಒಂದ್ 30 ದಿನ 40 ದಿನಕ್ಕೆ ಹೊರಟೋಗ್ಬೇಕಾಗುತ್ತೆ. ಅದು ಇಲ್ಲ ಅಂತ ಏನಾಯ್ತು, ಅದು ಭೂಮಿಲಿ ಉಳ್ಕೊಂಡ್ಬಿಡ್ತು ಅಂತಂದ್ರೆ ಅದು ಮತ್ತೆ ಮುಂದಿನ ಬೆಳೆಗಳಿಗೆ ಹಾನಿಕರ ಆಗಬಹುದು, ಅಥವಾ ಜಾನುವಾರುಗಳಿಗೆ ಹಾನಿಕರ ಆಗಬಹುದು. ಅದರಿಂದ ಬಂದಂತಹ ಹುಲ್ಲುಗಳಿಂದ ಜಾನುವಾರುಗಳು ತಿಂದ್ರೆ ಅದನ್ನ ಬಹಳಷ್ಟು ತೊಂದರೆ ಆಗ್ಬೋದು, ಅವಕ್ಕೆ ಆರೋಗ್ಯ ಹಾಳಾಗ್ಬೋದು. ಹಾಗಾಗಿ ಅದನ್ನು ಸಹ ನಾನು ಎಚ್ಚರವನ್ನ ಗಮನಿಸಬೇಕಾದ ಅಂಶ ಅಂತ ಹೇಳ್ತೇನೆ. ಮತ್ತೆ ಈ ಬೀಜೋಪಚಾರದ ಒಂದು ಔಷಧಿಗಳು ಪ್ರಮಾಣ ಕಡಿಮೆ ಬೆಲೆಗೆ ದೊರೆಯುವಂತಿರಬೇಕು, ಅಂದ್ರೆ ಜಾಸ್ತಿ ಬೆಲೆ ತಗೊಂಡವರು ಖರೀದಿ ಮಾಡಿ ಉಪಚಾರ ಮಾಡಿದ್ರೆ ಮತ್ತೆ ಅದು ಲಾಸ್ ಆಗಂತ ಪ್ರಮೇಯ ಜಾಸ್ತಿ ಇರುತ್ತೆ. ಹಾಗಾಗಿ ಅದು ರಾಸಾಯನಿಕ ವಸ್ತುಗಳ ಬೆಲೆ ಕಡಿಮೆ ಇರಬೇಕು ಅಂತದನ್ನ ಅವರು ಆಯ್ಕೆ ಮಾಡಿಕೊಂಡು ಉಪಯೋಜನೆ ಮಾಡೋದು ಒಳ್ಳೆಯದು. ಮತ್ತೆ ಬೇರೆ ಬೆಳೆಗಳಿಗೂ ಸಹ ಯಾವುದೇ ರೀತಿಯಾಗಿ ದುಷ್ಪರಿಣಾಮ ಆಗಬಾರದು. ಈಗ ಒಂದು ಬೆಳೆಗೆ ಒಂದು ರೋಗ ಇರುತ್ತೆ, ಇನ್ನೊಂದು ಬೆಳೆಗೆ ಇನ್ನೊಂದು ರೋಗ ಇರಬಹುದು. ಸೊ ಈ ಒಂದು ಬೆಳೆಗೆ ನಾವೇನು ರೋಗ ಬರಬಾರದು ಅಂತೇಳಿ ನಾವು ಬೀಜೋಪಚಾರ ಮಾಡ್ತೇವೆ, ಆ ಒಂದು ರಾಸಾಯನಿಕ ವಸ್ತು ಇನ್ನೊಂದು ಬೆಳೆಗೆ ಹಾನಿಕರ ಆಗಿರಬಾರದು. ಕೀಟನಾಶಕಗಳು ಇರಬಹುದು, ಅವು ಏನಾಗುತ್ತೆ, ಈ ರಾಸಾಯನಿಕ ಕ್ರಿಯಾಶಕ್ತಿ ಏನಿರುತ್ತೆ, ಗುಣಮಟ್ಟ, ಅದು ಸರಿಯಾಗಿ ಕಾಯ್ದುಕೊಳ್ಳಬೇಕಾಗುತ್ತೆ. ಈಗ ನಾವೇನ್ ಹೇಳ್ತೀವಿ, ಒಂದು ಬೀಜೋಪಚಾರ ಮಾಡಿ ಈ ಒಂದು ಶೀತನಾಶಕ ಅಥವಾ ಕೀಟನಾಶಕಗಳನ್ನ ಮಾಡಿದ್ದೇ ಆದ್ರೆ ಅದು 30 ದಿನ ತನಕ ಏನು ಸಿಂಪರಣೆ ಮಾಡೋದು ಬೇಡ ಅಂತ ಹೇಳ್ತೀವಿ ರೈತ ಬಂದು. ಹೌದು, ಅಂದ್ರೆ ಆ 30 ದಿನ ತನಕ ಆ ಒಂದು ಕ್ರಿಯಾಶಕ್ತಿ ಇರಬೇಕು ಆ ಒಂದು ರಾಸಾಯನಿಕ ವಸ್ತುಗೆ, ನಾವು ಬಳಸಿರುವಂತಹ ರಾಸಾಯನಿಕ ವಸ್ತುಗೆ ಇದ್ರೆ ಮಾತ್ರ ಅವಗೆ ಉಪಯೋಗ ಆಗುತ್ತೆ. ಇಲ್ಲ ಅಂದ್ರೆ ಹಾಕಿದ ದಿನ ಒಂದ್ 2 ದಿನಕ್ಕೆ ಅದು ಹೊರಟೋಗ್ಬಿಟ್ರೆ ಅದು ಶಕ್ತಿ, ಅದರಿಂದ ಉಪಯೋಗ ಆಗುದಿಲ್ಲ. ಸೊ ಈ ಎಲ್ಲಾ ಒಂದು ಅಂಶಗಳನ್ನ ನಮ್ಮ ರೈತ ಬಂಧುವರು ಬಹಳಷ್ಟು ಗಮನಿಸಬೇಕಾಗುತ್ತೆ. ಗಮನ ಇಟ್ಕೊಂಡು ಇದನ್ನ ಖರೀದಿ ಮಾಡಿ ಅದನ್ನ ಕೆಲವಕ್ಕೆ ಮಾಡಿರಲ್ಲ ಅಂತ ಹೇಳಿ, ಯಾಕೆ ಹಾಗೆ ಎಲ್ಲದಕ್ಕೂ ಯಾಕೆ ಮಾಡಲ್ಲ? ಈಗ ಉದಾಹರಣೆ ಹೇಳ್ಬೇಕಂದ್ರೆ ಭತ್ತಕ್ಕೆ, ಭತ್ತಕ್ಕೆ ಏನಾಗುತ್ತೆ, ಒಂದು 25 ಕೆಜಿ ನಾವು ಉಪಯೋಗ ಮಾಡ್ತೇವೆ 1 ಎಕರೆ ಬೀಜಕ್ಕೆ. ಸೊ ಅದನ್ನ ಅವರು ಅದನ್ನ ಬೀಜೋಪಚಾರ ಮಾಡಿರಲ್ಲ, ಅಂದ್ರೆ ಬೀಜೋಪಚಾರ ಮಾಡ್ಲಿಕ್ಕೆ ಒಂದು ರಾಸಾಯನಿಕ ವಸ್ತುಗಳನ್ನ ಇಟ್ಟಿರ್ತಾರಲ್ಲಿ, ಅದರಲ್ಲಿ ಪ್ಯಾಕೆಟ್ ಇಟ್ಟಿರ್ತಾರೆ, ಮತ್ತೆ ಅದರಲ್ಲಿ ಹೇಳಿರ್ತಾರೆ ಯಾವ ರೀತಿ ನೀವು ಬೀಜೋಪಚಾರ ಮಾಡಬೇಕು, ಎಷ್ಟು ಪ್ರಮಾಣ ಮಾಡಬೇಕು, ಎಷ್ಟು ಗಂಟೆ ಕಾಲ ನೆನೆಸಬೇಕು ಅನ್ನೋದೆಲ್ಲ ಹೇಳಿರ್ತಾರೆ. ಸೊ ಅದನ್ನ ರೈತ ಬಂದು ಗಮನಿಸಬೇಕಾಗುತ್ತೆ. ಈಗ ಅದೇ ಉದಾಹರಣೆಗಳು ಸೂರ್ಯಕಾಂತಿ ಇರಬಹುದು, ಮೆಕ್ಕೆಜೋಳ ಇರಬಹುದು, ಅವಕ್ಕೆಲ್ಲ ಅವರೇ ಅದನ್ನ ಬೀಜೋಪಚಾರ ಮಾಡ್ಬಿಟ್ಟಿರ್ತಾರೆ. ಯಾಕೆಂದ್ರೆ ಇದಕ್ಕೆ ಬಹಳಷ್ಟು ರೋಗಗಳು ಮತ್ತೆ ಕೀಟ ಬಾಧೆ ತುಂಬಾ ಇರುತ್ತೆ ಇಂತಹ ಒಂದು ಬೆಳೆಗಳಿಗೆ. ಹಂಗಾಗಿ ಏನಾಗುತ್ತೆ, ಅದನ್ನ ಅವರು ಈಗ ತಿನ್ನೋದು ಯಾವ್ದು ಪದಾರ್ಥ ಇರುತ್ತೆ ನಮ್ಮ ಬೆಳೆಗಳಲ್ಲಿ, ಅವಾಗ ಹೆಚ್ಚಾಗಿ ಅವರು ಬೀಜೋಪಚಾರ ಮಾಡಕ್ಕೆ ಹೋಗಿರಲ್ಲ. ಈಗ ಸಾಮಾನ್ಯವಾಗಿ ಏನಾಗುತ್ತೆ, ನಮ್ಮ ಕರ್ನಾಟಕ ರಾಜ್ಯ ಬೀಜ ನಿಗಮ ಇರಬಹುದು ಅಥವಾ ರಾಷ್ಟ್ರೀಯ ಬೀಜ ನಿಗಮ ಇರಬಹುದು ಅಥವಾ ನಮ್ಮ ವಿಶ್ವವಿದ್ಯಾಲಯಗಳಲ್ಲೂ ಸಹ ನಾವು ಬೀಜವನ್ನ ಮಾರಾಟ ಮಾಡ್ತಾ ಇರ್ತೇವೆ. ಸೊ ಇದರಲ್ಲಿ ಏನಾಗುತ್ತೆ, ನಾವು ಸಹ ಅದಕ್ಕೆ ನಾಗಲೇ ಹೇಳಿದೆ ಪುಡಿ ರೂಪದಲ್ಲೂ ಸಹ ನಾವು ವಿಧಾನದಲ್ಲಿ ನಾವು ಬೀಜೋಪಚಾರ ಮಾಡ್ತೇವೆ ಅಂತ. ಸೊ ಕ್ಯಾಪ್ಟನ್ ತೈರಮ್ ಅಂತ ಹೇಳಿ ನಾನು ಹೇಳಿದಾಗ ಇವೆರಡು ಶೀತನಾಶಕಗಳಿದಾವೆ. ಸೊ ಇದನ್ನ ನಾವು ಎಲ್ಲಾ ಬೆಳೆಗಳಿಗೂ ಸಹ ನಾವು ರೇಪನವನ್ನ ಮಾಡಿ ನಾವು ಪ್ಯಾಕ್ ಮಾಡಿ ಹೇಳ್ತೇವೆ ನಾವು. ಸೊ ಅವು ಏನಾಗುತ್ತೆ, ಇನ್ಸೆಕ್ಟಿಸೈಡ್ಸ್ ಮಾಡ್ಲೇಬೇಕಾಗುತ್ತೆ. ಈಗ ಉದಾಹರಣೆ ಹೇಳ್ಬೇಕು ಅಂದ್ರೆ ಈಗ ಮೆಕ್ಕೆಜೋಳಕ್ಕೆ, ಸೊ ಅದಕ್ಕೇನಾಗುತ್ತೆ, ನಾವು ಇಮ್ಡಾಕ್ಲೋಪ್ರಿಡ್ ಅಂತ ಒಂದು ಕೀಟನಾಶಕ ಇದೆ, ಅದನ್ನ ಕಡ್ಡಾಯವಾಗಿ ನಾವು ಮಾಡ್ಲೇಬೇಕಾಗುತ್ತೆ. ಯಾಕೆಂದ್ರೆ ಅದು ಆ ಕೀಟ ಬಾಧೆ ತಡಿಲಿಲ್ಲ ಅಂತಂದ್ರೆ ಬಹಳಷ್ಟು ರೋಗಗಳು ಬರ್ತವೆ. ಸೊ ಹಾಗಾಗಿ ಏನಾಗುತ್ತೆ, ಅದನ್ನ ಅವ್ರು ಏನ್ ಮಾಡ್ತಾರೆ, ಯಾವುದೇ ಒಂದು ಕಂಪನಿಗಳು ಬೀಜೋತ್ಪಾದನಾ ಸಂಸ್ಥೆಗಳು ಏನಾಗುತ್ತೆ, ಅದನ್ನ ಕಡ್ಡಾಯವಾಗಿ ಅವರು ಬೀಜೋಪಚಾರ ಮಾಡೇ ಕೊಟ್ಬಿಡ್ತಾರೆ. ಸೊ ಇದರಿಂದ ರೈತರಿಗೆ ಬಹಳಷ್ಟು ಉಪಯೋಗ ಆಗುತ್ತೆ, ಅಂದ್ರೆ ಮಳೆ ಬಂದ ತಕ್ಷಣ ಅವ್ರಿಗೆ ಬಿತ್ತನೆ ಮಾಡ್ಲಿಕ್ಕೆ ಅನುಕೂಲ ಆಗುತ್ತೆ. ಮತ್ತೆ ಏನು 30 ದಿನಗಳ ತನಕ ಏನು ನಮ್ಮ ಬೆಳೆಗಳಿಗೆ ಹಾನಿ ಉಂಟು ಮಾಡುತ್ತೆ, ಕೀಟದ ಬಾಧೆ ಇರಬಹುದು, ರೋಗ ಬಾಧೆ ಬರಬಹುದು. ಸೊ ಇಂತಹ ಬೆಳೆಗೆ ಸೂರ್ಯಕಾಂತಿ ಆಯ್ತು, ಮೆಕ್ಕೆಜೋಳ ಆಯ್ತು, ಮತ್ತೆ ಬಿಳಿಜೋಳ ಆಯ್ತು, ಇಂಥವಕ್ಕೆಲ್ಲ ಅವರು ಏನು ಅದನ್ನ ಬೀಜೋಪಚಾರ ಮಾಡಿ ಅವರನ್ನ ಪ್ಯಾಕ್ ಮಾಡಿರ್ತಾರೆ. ಮತ್ತೆ ಇನ್ನೊಂದು ಉದಾಹರಣೆ ಹೇಳ್ತಾ ಕೇಳಿದ್ರಿ ಪ್ರಶ್ನೆನ, ಈಗ ನಾವು ದ್ವಿದಳ ಧಾನ್ಯಗಳು ಅಂತ ಹೇಳಿದೆ ನನಗೆ, ಈಗ ಅಲಸಂದೆ ಇರಬಹುದು, ತೊಗರಿ ಇರಬಹುದು ಕಡಲೆ ಇರಬಹುದು, ಇಂತಹ ಬೆಳೆಗಳಿಗೆ ಏನಾಗುತ್ತೆ, ಇವರು ಇದು ಜೈವಿಕ ಗೊಬ್ಬರಗಳಿಂದ ಯಾರು ಯಾವ ಒಂದು ಬೀಜೋತ್ಪಾದನ ಸಂಸ್ಥೆಯು ಸಹ ಬೀಜೋಪಚಾರ ಮಾಡಿರಲ್ಲ. ಇದು ಬಹಳ ಮುಖ್ಯ. ಈಗ ರೈಸೋಬಿಯಂ ಅಂತ ಹೇಳ್ತೇವೆ, ಅಜಿಟೋಬ್ಯಾಕ್ಟರ್ ಅಂತ ಹೇಳ್ತೇವೆ, ಅಜೋಸ್ಪಿರ್ಲಮ್ ಅಂತ ಹೇಳ್ತೇವೆ, ಮತ್ತೆ ರಂಜ ಕರಗಿಸುವ ಜೀವಾಣು ಅಂತ ಹೇಳ್ತೇವೆ. ಸೊ ಇವನ್ನ ನಾವು ಯಾರು ಮಾಡಿರಲ್ಲ. ಹಾಗಾಗಿ ಏನಾಗುತ್ತೆ, ಇದು ನಮ್ಮ ಒಂದು ರೈತ ಸಂಪರ್ಕ ಕೇಂದ್ರಗಳಲ್ಲೂ ಸಿಗುತ್ತೆ, ನಮ್ಮ ಕೃಷಿ ಮಹಾವಿದ್ಯಾಲಯ ಹಾಸನಲ್ಲೂ ಸಹ ನಾವು ಅದನ್ನು ಮಾರಾಟಕ್ಕೆ ಮಾಡ್ತಾ ಇರ್ತವೆ. ಸೊ ರೈಸೋಬಿಯಂನ ಅವರು ಕಡ್ಡಾಯವಾಗಿ ಈ ಒಂದು ದ್ವಿದಳ ಧಾನ್ಯ ಬೆಳೆಗಳಿಗೆ ಮಾಡೋದು ಸೂಕ್ತ, ಬೀಜೋಪಚಾರ ಬಿತ್ತನೆಗೆ ಮುಂಚೆ. ಇದು ಯಾತಕ್ಕೆ ಮಾಡಬೇಕು, ಇದರ ಉಪಯೋಗ ಏನಪ್ಪಾ ಅಂತಂದ್ರೆ, ಈ ನಮ್ಮ ದ್ವಿದಳ ಧಾನ್ಯಗಳಲ್ಲಿ ಗಾಳಿಯಲ್ಲಿ ಇರುವಂತಹ ಸಾರಜನಕ ಏನಿದೆ 78% ಇದೆ, ಅದನ್ನ ಇವು ಹೀರ್ಕೊಳ್ಳುವಂತ ಶಕ್ತಿ ಈ ಒಂದು ಬೆಳೆಗಳಿಗೆ ಇದೆ. ಅಂದ್ರೆ ಹೀರ್ಕೊಳ್ಳೋ ಶಕ್ತಿ ಯಾವಾಗ ಜಾಸ್ತಿ ಆಗುತ್ತೆ ಅಂತಂದ್ರೆ, ಆ ಬೇರೆಗಳಲ್ಲಿ ಗಂಟುಗಳು ಜಾಸ್ತಿ ಆಗ್ಬೇಕು. ಆ ಗಂಟುಗಳು ಜಾಸ್ತಿ ಆಗ್ಬೇಕು ಅಂದ್ರೆ ಇಂತಹ ಒಂದು ಏನು ಜೀವಾಣು ಗೊಬ್ಬರಗಳಿಂದ ನಾವು ಅದನ್ನ ನಾವು ರೇಪನವನ್ನ ಮಾಡಲೇಬೇಕಾಗುತ್ತೆ, ಬೀಜೋಪಚಾರ ಮಾಡಬೇಕಾಗುತ್ತೆ. ಅಂದ್ರೆ 1 ಎಕರೆಗೆ 200 ಗ್ರಾಮ್ ಅಷ್ಟು ಬೇಕಾಗುತ್ತೆ. ಅಂದ್ರೆ 1 ಎಕರೆಗೆ ನಾವು ಏನು 5 ಕೆಜಿ ಅಥವಾ 6 ಕೆಜಿ ಉಪಯೋಗ ಮಾಡ್ತೇವೆ ಪ್ರತಿ 1 ಎಕರೆಗೆ ಇಂತಹ ಒಂದು ದ್ವಿದಳ ಧಾನ್ಯಗಳನ್ನ, ಅದನ್ನ ಅದು 5 ಕೆಜಿ ಲೇಪನ ಮಾಡಬೇಕು, 200 ಗ್ರಾಮ್ ನಾವು ರೈಸೋಬಿಯನ್ನ ಉಪಯೋಗ ಮಾಡಿ ಲೇಪನ ಮಾಡಬಹುದು. ಅಥವಾ ಅಸಿಟೋಬ್ಯಾಕ್ಟರ್ ಅಂತ ಹೇಳಿದೆ ಅದನ್ನ ಮಾಡಬಹುದು. ಅಥವಾ ಈಗ ಏನಾಗುತ್ತೆ, ನಾವು PSB ಅಂತ ಹೇಳಿದೆ, ಫಾಸ್ಫರಸ್ ಸಾಲಿಬ್ರೇಜಿಂಗ್ ಬ್ಯಾಕ್ಟೀರಿಯಾ, ಅಂದ್ರೆ ರಂಜಕ ಕರಗಿಸುವ ಏನು ಬ್ಯಾಕ್ಟೀರಿಯಾ ಜೀವಾಣು ಗೊಬ್ಬರ ಇದೆ, ಅದನ್ನು ಸಹ ಅವರು ಮಾಡೋದ್ರಿಂದ ಸೊ ನಮ್ಮ ಮಣ್ಣಿನ ಫಲವತ್ತತೆನೂ ಚೆನ್ನಾಗಿರುತ್ತೆ. ಮತ್ತೆ ಏನು ನಾವು ರಾಸಾಯನಿಕ ಗೊಬ್ಬರಗಳನ್ನ ಹಾಕ್ತಾ ಇದ್ದೇವೆ, ಈಗ ಸಾರ್ವಜನಿಕ ನಾವು ಬಹಳಷ್ಟು ಆಗ್ತಾ ಇರ್ತಾರೆ ರೈತರು, ನಾವು ಬಹಳಷ್ಟು ಇಳುವರಿ ಬರಲಿ ಹೆಚ್ಚಾಗಿ ಅಂತ ಜಾಸ್ತಿ ಆಗ್ತಾರೆ. ಏನಾಗುತ್ತೆ, ಇಂತಹ ರಾಸಾಯನಿಕ ಗೊಬ್ಬರಗಳನ್ನ ಜಾಸ್ತಿ ನಾವು ಅದು ಕೀಟದ ಬಾಧೆ ಜಾಸ್ತಿ ಆಗುತ್ತೆ, ರೋಗದ ಬಾಧೆ ಜಾಸ್ತಿ ಆಗುತ್ತೆ. ಇದನ್ನು ತಡೆಗಟ್ಟಗೆ ಏನು ಮಾಡಬೇಕು ಅಂದ್ರೆ, ಇಂತಹ ಒಂದು ಜೀವಾಣು ಗೊಬ್ಬರಗಳಿಂದ ಅವರು ಬೀಜೋಪಚಾರ ಮಾಡೇ ಹಾಕಬೇಕು. ಇದರಿಂದ ಏನಾಗುತ್ತೆ, 25-30% ಏನು ನಾವು ರಾಸಾಯನಿಕ ಗೊಬ್ಬರಗಳನ್ನ ಉಪಯೋಗ ಮಾಡ್ತಾ ಇದ್ದೀವಿ ಇಂತಹ ಬೆಳೆಗಳಿಗೆ, ಅದನ್ನ ಕಡಿಮೆ ಮಾಡಬಹುದು. ಸೊ ಇದರಿಂದ ಏನಾಗುತ್ತೆ, ನಮ್ಮ ಮಣ್ಣಿನ ಆರೋಗ್ಯನೂ ಚೆನ್ನಾಗುತ್ತೆ, ಮಣ್ಣಿನ ಫಲವತ್ತತೆನ ಕಾಪಾಡ್ಕೋಬಹುದು, ಮತ್ತೆ ಖರ್ಚಿನ ಕಡಿಮೆ ಮಾಡಬಹುದು. ಅದು ಬಹಳ ಮುಖ್ಯ, ಒಂದು 25-30% ಖರ್ಚಿನ ಅವರಿಗೆ ರೈತ ಬಂದ ಕಡಿಮೆ ಮಾಡ್ಕೋಬಹುದು. ಮತ್ತೆ ಉತ್ತಮವಾಗಿ ಒಂದು ಏನು ನಾವು ಏನು ಸಾವಯವ ರೂಪದಲ್ಲಿ ನಾವು ಹೆಚ್ಚಿನ ಒಂದು ಇಳುವರಿಯನ್ನು ಪಡ್ಕೋಬೇಕು ಅಂತಂದ್ರೆ, ಇಂತಹ ಒಂದು ಜೀವಾಣು ವಸ್ತುಗಳಿಂದ ಅವರು ಬೀಜೋಪಚಾರ ಮಾಡಿ ಕಡ್ಡಾಯವಾಗಿ ಬಿತ್ತೋದು ಬಹಳ ಸೂಕ್ತ ಅಂತ ಹೇಳಿಕೆ. ಬೀಜೋಪಚಾರದಿಂದ ಸಾಕಷ್ಟು ಅನುಕೂಲಗಳಿದಾವೆ ಅಂತ ಹೇಳಿ ತಾವು ಪ್ರಾರಂಭದಲ್ಲಿ ತಿಳಿಸ್ಕೊಟ್ರಿ. ಒಂದು ಮೊಳಕೆ ಹೊಡಿತಕ್ಕಂಥ ಪ್ರಮಾಣ ಹೆಚ್ಚಾಗ್ತಕ್ಕಂಥದ್ದು, ಈ ಬೀಜಕ್ಕೆ ರಕ್ಷಣೆ ದೊರಕತಕ್ಕಂಥದ್ದು, ಯಾವುದೇ ರೋಗ ಮತ್ತು ಕೀಟಗಳು ಬಾಧಿಸದೇ ಇರೋಂಥದ್ದು, ಹೀಗೆ ನಾನಾ ತರಹದ ಒಂದು ಅನುಕೂಲಗಳು ಇದ್ದಾವೆ. ಬೀಜೋಪಚಾರಗಳು ಕೂಡ ಬೇರೆ ಬೇರೆ ತರಹದ ಬೀಜೋಪಚಾರಗಳು ಇದ್ದಾವೆ, ರಾಸಾಯನಿಕ ಬೀಜೋಪಚಾರ ಮತ್ತೆ ಜೈವಿಕ ಬೀಜೋಪಚಾರ. ಸೂಕ್ಷ್ಮಾಣುಜೀವಿ ಇದು, ಇದು ಟ್ರೈಕೋಡರ್ಮ ಉಪಯೋಗ ನಾವು ಶೀನಾಶಕ ಅಂತ ಹೇಳಿದೆ, ಥೈರಮ್ ಅದೇ ತರ ಗುಣ ಇರುವಂತಹ ಒಂದು ಟ್ರೈಕೋಡರ್ಮಾದಲ್ಲಿ ಇರುತ್ತೆ. ಇದನ್ನು ಸಹ 4-5 ಗ್ರಾಮ್ ನಾವು ಪ್ರತಿ ಕೆಜಿಗೆ ಅದನ್ನು ಬೀಜೋಪಚಾರ ಮಾಡಿ ಬಿತ್ತನೆ ಮಾಡೋದ್ರಿಂದ ಹಲವಾರು ರೋಗಗಳನ್ನ ತಡೆಗಟ್ಟಬಹುದು ನಾವು. ಸೊ ತಾವು ಒಳ್ಳೆ ಪ್ರಶ್ನೆ ಕೇಳಿದ್ರೆ, ಅಂದ್ರೆ 2-3 ಬೀಜೋಪಚಾರ ಮಾಡಬಹುದು ವಸ್ತುಗಳಿಂದ ಅಂತ. ಈಗ ನಾವು ಯಾವುದೇ ಒಂದು ಶೀತನಾಶಕ ಇರಬಹುದು, ಕೀಟನಾಶಕ ಇರಬಹುದು, ಅದನ್ನ ಕಂಪ್ಯಾಟಬಿಲಿಟಿ ಅಂತ ಹೇಳ್ತೇವೆ. ಅಂದ್ರೆ ಹೊಂದಾಣಿಕೆ ಇರುವಂತಹ ಒಂದು ವಸ್ತುಗಳು ಇರ್ತವೆ ಮಾರ್ಕೆಟ್ ಅಲ್ಲಿ ಸಿಗುತ್ತದೆ. ಈಗ ನಾನು ಕ್ಯಾಪ್ಟನ್ ಜೊತೆ ಇನ್ನೊಂದು ಯಾವ್ದೋ ಒಂದು ಕೀಟನಾಶಕಗಳನ್ನ ಬೆಳೆಸಿ ನಾವು ಮಾಡಬಹುದು ಲೇಪದ ವಸ್ತುಗಳಿಂದ ಅಂತ. ಈಗ ನಾವು ಯಾವುದೇ ಒಂದು ಶೀತನಾಶಕ ಇರಬಹುದು, ಕೀಟನಾಶಕ ಇರಬಹುದು, ಅದನ್ನ ಕಂಪ್ಯಾಟಬಿಲಿಟಿ ಅಂತ ಹೇಳ್ತೇವೆ. ಅಂದ್ರೆ ಹೊಂದಾಣಿಕೆ ಇರುವಂತಹ ಒಂದು ವಸ್ತುಗಳು ಇರ್ತವೆ ಮಾರ್ಕೆಟ್ ಅಲ್ಲಿ ಸಿಗುತ್ತದೆ. ಈಗ ನಾನು ಕ್ಯಾಪ್ಟನ್ ಜೊತೆ ಇನ್ನೊಂದು ಯಾವ್ದೋ ಒಂದು ಕೀಟನಾಶಕಗಳನ್ನು ಬೆಳೆಸಿ ನಾವು ಮಾಡಬಹುದು, ಲೇಪನವನ್ನ ಮಾಡಬಹುದು, ಆತದನ್ನ ನೋಡಿಕೊಂಡು ಮಾಡಬೇಕಾಗುತ್ತೆ. ಮತ್ತೆ ಯಾವುದೇ ಒಂದು ನಾವು ಜೀವಾಣು ಗೊಬ್ಬರಗಳಿಂದ ನಾವು ಅಥವಾ ಸೂಕ್ಷ್ಮ ಜೀವಾಣುಗಳಿಂದ ನಾವೇನು ಒಂದು ಶೀತನಾಶಕಗಳಿಂದ ನಾವು ಲೇಪನ ಮಾಡಬೇಕು ಅಂತಾದ್ರೆ, ಮೊದಲು ನಾವು ರಾಸಾಯನಿಕ ವಸ್ತುಗಳಿಂದ ಲೇಪನ ಮಾಡಬೇಕು, ನಂತರ ಈ ಒಂದು ಏನು ರೈಸೋಬಿಯಂ ಅಂತ ಹೇಳಿದೆ ಅದನ್ನ ಮಾಡಬೇಕು. ಲೇಪನ ಮಾಡಬೇಕು ಅಂತಾದ್ರೆ ಮೊದಲು ನಾವು ರಾಸಾಯನಿಕ ವಸ್ತುಗಳಿಂದ ಲೇಪನ ಮಾಡಬೇಕು, ನಂತರ ಈ ಒಂದು ಏನು ರೈಸೋಬಿಯಂ ಅಂತ ಹೇಳಿದೆ ಅದನ್ನ ಮಾಡಬೇಕಾಗುತ್ತೆ, ಜೈವಿಕ ಗೊಬ್ಬರಗಳನ್ನ ಮಾಡಬೇಕಾಗುತ್ತೆ. ಮೊದಲು ರೈಸೋಬಿಯಂ ಮತ್ತು ಜೈವಿಕ ಗೊಬ್ಬರಗಳನ್ನ ಲೇಪನ ಮಾಡಿ ನಂತರ ರಾಸಾಯನಿಕ ಮಾಡಬಾರದು. ಇದು ಬಹಳ ಗಮನಿಸಬಹುದಂತ ಅಂಶ ಇದು ನಮ್ಮ ರೈತ ಬಾಂಧವರು. ಮೊದಲು ಯಾವುದೇ ಒಂದು ಬೆಳೆಗೆ ಅವರು ಏನು ಶೀತನಾಶಕ ಇರಬಹುದು, ಕೀಟನಾಶಕವನ್ನ ಅದು ಹೊಂದಾಣಿಕೆ ಇರುವಂತಹ 2 ವಸ್ತುಗಳನ್ನ ರಾಸಾಯನಿಕ ವಸ್ತುಗಳನ್ನ ತೆಗೆದುಕೊಂಡು ಲೇಪನ ಮಾಡಬೇಕು. ನಂತರ ಬಿತ್ತೋ ಸಮಯದಲ್ಲಿ ಈ ಒಂದು ಏನನ್ನ ಹೇಳಿದೆ ಜೈವಿಕ ಗೊಬ್ಬರಗಳನ್ನ ಲೇಪನ ಮಾಡಿ ರೈಸೋಬಿಯಂ ಇರಬಹುದು 2 ವಸ್ತುಗಳನ್ನ ರಾಸಾಯನಿಕ ವಸ್ತುಗಳನ್ನ ತೆಗೆದುಕೊಂಡು ಲೇಪನ ಮಾಡಬೇಕು. ನಂತರ ಬಿತ್ತೋ ಸಮಯದಲ್ಲಿ ಈ ಒಂದು ಏನನ್ನ ಹೇಳಿದಾಗ ಜೈವಿಕ ಗೊಬ್ಬರಗಳನ್ನ ಲೇಪನ ಮಾಡಿ ರೈಸೋಮ್ ಇರಬಹುದು ಅಥವಾ ಟ್ರೈಕೋಡರ್ಮ ಇರಬಹುದು ಅಥವಾ PSB ಅಂತ ಏನ್ ಹೇಳಿದೆ ರಂಜಕ ಕರಗಿಸುವಂತಹ ಬ್ಯಾಕ್ಟೀರಿಯಾ ಇರಬಹುದು, ಇವನ್ನ ಅವರು ಲೇಪನ ಮಾಡಿ ಬಿತ್ತನೆ ಮಾಡಬೇಕಾಗುತ್ತೆ. ಎರಡನ್ನೂ ಮಾಡೋದ್ರಿಂದ ಏನು ಸಮಸ್ಯೆಗಳಾಗಲ್ಲ. ಇದೊಂದು ಬಹಳ ಮುಖ್ಯವಾದಂತದ್ದು. ಈ ಅನೇಕ ಹಳೆಯ ಪದ್ಧತಿಗಳು ಇದ್ವು, ಬೀಜಗಳಿಗೆ ಬೂದಿಯನ್ನ ಕಟ್ಟಿಡ್ತಕ್ಕಂಥದ್ದು ಮತ್ತೆ ಮಣ್ಣನ್ನ ಕಟ್ಟಿ ಇಡ್ತಕ್ಕಂಥದ್ದು, ಈ ಸಗಣಿಯಲ್ಲಿ ಅದನ್ನ ಮಿಶ್ರಣ ಮಾಡಿ ಅಥವಾ ಸಗಣಿಯ ಪುಡಿಯಲ್ಲಿ ಮಿಶ್ರಣ ಮಾಡಿ ಇಡುವಂಥದ್ದು, ಈ ತರವ ಕೆಲವು ಹಳೆಯ ಪದ್ಧತಿಗಳಿದ್ದು ಇವು ಕೂಡ ಬೀಜೋಪಚಾರವ ಏನು ಸರ್? ಹೌದು, ಒಳ್ಳೆಯ ಪ್ರಶ್ನೆ. ಪುರಾತನ ಕಾಲದಿಂದ ನಮ್ಮ ಪೂರ್ವಿಕರು ಏನ್ ಮಾಡ್ತಾ ಇದಾರೆ, ಇಂತಹ ಒಂದು ಏನು ರಾಸಾಯನಿಕ ವಸ್ತು ಅಲ್ಲದೆ ನಮ್ಮ ಜೈವಿಕ ವಸ್ತುಗಳಿರಬಹುದು ಅಥವಾ ನಮ್ಮ ಸಾವಯವ ವಸ್ತುಗಳನ್ನ ಏನು ಸಿಗ್ತಾ ಇತ್ತು ಮುಂಚೆ ಅದನ್ನು ಸಹ ಅವರು ಲೇಪನವನ್ನ ಮಾಡಿದ್ರು, ಇದನ್ನು ಸಹ ಬೀಜೋಪಚಾರ ಅಂತಾನೆ ಹೇಳ್ತಾರೆ. ಸೊ ನಾಗಲೇ ಹೇಳಿದಾಗೆ ದಾಸ್ತಾನು ಮಾಡುವಾಗ ಈ ದ್ವಿದಳ ಧಾನ್ಯಗಳಿಗೆ ಏನು ಈಗ ಬುರುಬುರಿ ಅಂತ ಒಂದು ಕೀಟ ಬಾಧೆ ಇರುತ್ತೆ, ಅದನ್ನ ತಡೆಗಟ್ಟಬೇಕು ಅಂತಂದ್ರೆ ನಾವು ಹೇಳಿದ್ರೆ ಬೇವಿನ ಎಣ್ಣೆ ಇರಬಹುದು ಅಥವಾ ನಮ್ಮ ಹರಳೆಣ್ಣೆ ಇರಬಹುದು, ಸೊ ಅಥವಾ ನಮ್ಮ ಬೇವಿನ ಬೀಜದ ಪುಡಿ ಇರಬಹುದು ಅಥವಾ ಬೇವಿನ ಎಲೆಯ ಪುಡಿ ಇರಬಹುದು, ಇವನ್ನೂ ಸಹ ನಾವು ಅದನ್ನ ಮಿಶ್ರಣ ಮಾಡಿ ನಾವು ಮಾಡಬಹುದು. ಮತ್ತೆ ಮರಳು ಸಹ ಒಂದು ಏನಾದ್ರು ಒಂದು ಶೇಖರಣಾ ಡಬ್ಬದಲ್ಲಿ ಫುಲ್ ಒಂದು ಮುಕ್ಕಾಲು ಭಾಗ ಅದನ್ನ ಬೀಜವನ್ನ ಹಾಕಿ ಒಂದು ಕಾಲು ಭಾಗ ನಾವು ಮರಳನ್ನ ಹಾಕ್ಬಿಟ್ರೆ ಸಮತಟ್ಟಾಗಿ ಮರಳನ್ನ ಹಾಕ್ಬಿಟ್ರೆ ಈ ಒಂದು ಕೀಟದ ಬಾಧನೆ ಬರೋದಿಲ್ಲ. ಒಂದು ವರ್ಷಾನುಗಟ್ಟಲೆ ಇಡಬಹುದು ನಾವು. ಸೊ ಇದು ಪುರಾತನ ಕಾಲದಿಂದ ನಮ್ಮ ರೈತ ಬಂದ್ರು ಮಾಡ್ಕೊಂಡ್ ಬರ್ತಾ ಇದ್ದಾರೆ. ಇದು ಮಾಡೋದು ಒಳ್ಳೇದೇ ಇದನ್ನ. ಸೊ ಹಾಗಾಗಿ ಅದು ಬಹಳ ಒಳ್ಳೆಯ, ಯಾಕಂದ್ರೆ ನಮ್ಗೆ ಇದರಿಂದ ಏನು ತೊಂದರೆ ಆಗಲ್ಲ, ನಮ್ಗೆ ಮನುಷ್ಯರಿಗೆ ಅಥವಾ ಜಾನುವಾರುಗಳಿಗೆ ಇದರಿಂದ ಯಾವ ತರ ತೊಂದರೆ ಆಗೋದಿಲ್ಲ, ಮತ್ತೆ ಖರ್ಚು ಕಡಿಮೆ ಆಗುತ್ತೆ. ಇಂತಹ ಒಂದು ಏನು ರಾಸಾಯನಿಕ ವಸ್ತು ಅಲ್ಲದೆ ನಮ್ಮ ಜೈವಿಕ ವಸ್ತುಗಳು ಏನಿದಾವೆ ಅಥವಾ ಸಾವಯವ ವಸ್ತುಗಳಿಂದನೂ ಸಹ ಅವರು ಬೀಜೋಪಚಾರವನ್ನು ಮಾಡಿ ಸಂಗ್ರಹಣೆ ಮಾಡಬಹುದು, ಮತ್ತೆ ಬಿತ್ತೋ ಸಮಯದಲ್ಲೂ ಮಾಡಬಹುದು. ಬಿತ್ತೋ ಸಮಯ ಇನ್ನೊಂದು ಉದಾಹರಣೆ ಹೇಳ್ತೀವಿ, ಇತ್ತೀಚಿನ ದಿನಗಳಲ್ಲಿ ನಾವೇನು ಸಾವಯವ ಕೃಷಿಯನ್ನು ಹೆಚ್ಚಿನ ಒಂದು ಒತ್ತನ್ನು ಕೊಡ್ತಾ ಇದಾವೆ. ಸೊ ಅಂತಹ ಒಂದು ಸಂದರ್ಭದಲ್ಲಿ ಸಾವಯವ ರೂಪದಲ್ಲೇ ನಾನು ಕೃಷಿಯನ್ನು ಮಾಡಬೇಕು ಅಂತಂದ್ರೆ, ಈಗ ನಮಗೆ ಹಸುವಿನ ಗಂಜಲ ಸಿಗುತ್ತೆ, ಆ ಗಂಜಲವನ್ನ ನಾವು ಅದನ್ನ ಡೈಲ್ಯೂಟ್ ಮಾಡ್ಕೋಬೇಕು. ಅಂದ್ರೆ ಒಂದು ಅರ್ಧ ಲೀಟರ್ ಗಂಜಲಕ್ಕೆ ಒಂದು 5 ಲೀಟರ್ ನೀರನ್ನ ಅಥವಾ 2.5 ಅಥವಾ 3 ಲೀಟರ್ ನೀರನ್ನ ಬೆರೆಸಿ ಅದನ್ನ ಚೆನ್ನಾಗಿ ನಾವು ಒಂದು ಎಷ್ಟು ಒಂದು ಎಕರೆಗೆ ಎಷ್ಟು ಬೀಜ ಬೇಕಾಗುತ್ತೆ ಅದನ್ನ ನೋಡ್ಕೊಂಡು ನಾವು 2-3 ಗಂಟೆ ಕಾಲ ಇದರಿಂದ ದ್ರಾವಣದಲ್ಲಿ ನೆನೆಸಿಬಿಟ್ಟು ಮತ್ತೆ ನೆರಳಿನಲ್ಲಿ ಒಣಗಿಸ್ಬಿಟ್ಟು ಬಿತ್ತನೆ ಮಾಡೋದ್ರಿಂದ ಹಲವಾರು ರೋಗಗಳನ್ನ ತಡೆಗಟ್ಟಬಹುದು ನಾವು. ಸೊ ಇಂತಹ ಒಂದು ವಿಧಾನಗಳು ಬಹಳಷ್ಟು ಇದೆ ರೈತ ಬಂದವರು ಮಾಡ್ತಾ ಇದಾರೆ. ಈಗ ಅಂದ್ರೆ ಸಾವಯವ ಕೃಷಿಯನ್ನು ಯಾರು ಮಾಡ್ತಾ ಇದ್ದಾರೆ ರೈತ ಬಂದವರು ಇದನ್ನ ಅನುಸರಿಸ್ತಾ ಇದ್ದಾರೆ, ಇದನ್ನ ಎಲ್ಲ ರೈತ ಬಂದು ಅನುಸರಿಸಿದ್ರೆ ಇನ್ನೂ ಒಳ್ಳೇದು ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಸರ್, ಬೀಜೋಪಚಾರ ಅಂದ ತಕ್ಷಣ ಅನೇಕರು ಬೀಜಗಳಿಗೆ ಮಾತ್ರ ಮಾಡ್ತಕ್ಕಂತ ಒಂದು ಉಪಚಾರ ಅಂತ ಹೇಳಿ ಅಂದ್ಕೊಳ್ತಾರೆ. ಈಗ ನಾವು ಬಿತ್ತನೆಗೆ ಬೇರೆ ಬೇರೆ ಭಾಗಗಳನ್ನು ಕೂಡ ಬಳಸ್ತೇವೆ. ಈಗ ಆಲೂಗಡ್ಡೆಯನ್ನು ಬೆಳೆಯುವಾಗ ಗಡ್ಡೆಯನ್ನು ಬಳಸ್ತೇವೆ, ಅದೇ ರೀತಿ ಕಬ್ಬನ್ನು ಬೆಳೆಯುವಾಗ ಕಬ್ಬಿನ ತುಂಡನ್ನು ಬಳಸ್ತೇವೆ. ಯಾವ ತರ ತಡೆ ಇಡಬಹುದು ಅಂತಂದ್ರೆ, ಇದನ್ನ ನಾವು ಒಂದು 55 ಡಿಗ್ರಿ ನೀರು ಶಾಖ ಏನಿರುತ್ತೆ ಅದರಿಂದ ನಾವು ಅದನ್ನ ಬಿಸಿ ನೀರಿಂದ ಇದನ್ನ ನೆನೆಸಬೇಕಾಗುತ್ತೆ. ಈ ಕಾಂಡಗಳನ್ನ ಈ ತುಂಡುಗಳನ್ನ ನೆನೆಸ್ಬಿಟ್ಟು ಅದನ್ನ ಒಂದು ಒಂದು 1/2 ಗಂಟೆ ನೆನೆಸ್ಬಿಟ್ಟು ಮತ್ತೆ ಅದನ್ನ ಒಣಗಿಸ್ಬಿಟ್ಟು ನಾಟಿ ಮಾಡೋದ್ರಿಂದ ಹಲವಾರು ರೋಗಗಳನ್ನು ತಡೆಗಟ್ಟಬಹುದಾಗಿದೆ. ಇದನ್ನ ಮತ್ತೆ ನಾವು ಇನ್ನೊಂದು ಹೇಳಿದ್ವಿ, ಸೂರ್ಯನ ಶಾಖ, ಸೂರ್ಯನ ಸಹ ಶಾಖದಿಂದ ನಾವು ಎಷ್ಟೊಂದು ರೋಗಗಳು ನಾಶ ಆಗ್ತವೆ ಪ್ರಾರಂಭದಲ್ಲಿ ಹೇಳಿದ್ರಿ. ಅದನ್ನ ಅದನ್ನು ಸಹ ನಾವು ಮಾಡಬಹುದು. ಅಂದ್ರೆ ಒಂದು ಜಾಸ್ತಿ ಹೊತ್ತು ಸೂರ್ಯನ ಶಾಖದಿಂದ ಒಣಗಿಸಬಾರದು, ಒಂದು 1/2 ಗಂಟೆ 1/4 ಗಂಟೆ ಅಥವಾ 1 ಗಂಟೆ ಕಾಲ ಚೆನ್ನಾಗಿ ಒಣಗಿಸ್ಬಿಟ್ಟು ಮತ್ತೆ ಶೇಖರಣೆ ಮಾಡೋದ್ರಿಂದ ಹಲವಾರು ರೋಗನ ತಡೆಗಟ್ಟಬಹುದು ಮತ್ತೆ ಕೀಟಗಳ ಬಾಧೆಯನ್ನು ಸಹ ತಡೆಗಟ್ಟಬಹುದಾಗಿದೆ. ಹೀಗೆ ಬೇರೆದರಲ್ಲೂ ಕೂಡ ನಾವು ಬೀಜೋಪಚಾರವನ್ನ ಬಳಸಬಹುದು. ಈಗ ಸಸ್ಯಗಳನ್ನ ನಾಟಿ ಮಾಡ್ತೀವಿ, ರಾಗಿ ಸಸಿ ಆಗ್ಬಹುದು, ಈಗ ಆಲೂಗಡ್ಡೆಯನ್ನು ಕೂಡ ಸಸಿಗಳ ಮೂಲಕ ನಾವು ನಾಟಿ ಮಾಡಿ ಬೆಳ್ಕೊಳ್ತಾ ಇದ್ದೇವೆ, ಅವುಗಳಿಗೂ ಕೂಡ ಬೀಜೋಪಚಾರವನ್ನು ಮಾಡಬಹುದು. ಹೌದು, ಈಗ ಸಸಿಗಳಂತ ಹೇಳಿದ್ರೆ ಈಗ ಸಸಿಗಳನ್ನು ಸಹ ಅವನು ಬೇರ್ಗಳಿರ್ತವೆ. ಸೊ ಬೇರ್ಗಳನ್ನು ನಾವು ಏನೋ ಇದು ದ್ರಾವಣವನ್ನ ಮಾಡಿ ಇದು ರಾಸಾಯನಿಕ ವಸ್ತುಗಳಿಂದ ಅದು ಶೀತನಾಶಕ ಇರಬಹುದು ಕೀಟನಾಶಕ ಇರಬಹುದು ಅದನ್ನ ಹಚ್ಚಿಬಿಟ್ಟು ಈಗ ನಾವು ನಾಟಿಯನ್ನು ಮಾಡ್ತೇವೆ. ಈಗೆಲ್ಲ ಪ್ರೋಟೀನ್ ಸಿಗುತ್ತೆ, ಈಗ ಟೊಮೆಟೊ ಸೀಡ್ಲಿಂಗ್ಸ್ ಇರೋದು, ಚಿಲ್ಲಿ ಅದು, ಮೆಣಸಿನಕಾಯಿ, ಈಗ ಆಲೂಗಡ್ಡೆನೂ ಸಹ ಸಿಗ್ತಾ ಇದೆ. ಈಗ ಏನು ನಮ್ಮ ಇದು ಟಿಶ್ಯೂ ಕಲ್ಚರ್ ಇಂದ ಸಿಗ್ತಾ ಇದೆ. ಹಂಗಾಗಿ ಏನಾಗುತ್ತೆ, ಅದನ್ನು ಸಹ ಅವ್ರು ಏನು ನಾಟಿ ಮಾಡಕ್ ಮುಂಚೆ ಈ ಒಂದು ಶಿಲೀನಾಶಕ ಮತ್ತೆ ಕೀಟನಾಶಕಗಳ ದ್ರಾವಣವನ್ನು ಮಾಡಿಕೊಂಡು ಅದನ್ನ ಒಂದು 2-3 ನಿಮಿಷ ಅದ್ದಿ ಅದನ್ನ ಬೇರನ್ನ ಅದ್ದುಬಿಟ್ಟು ನಾವು ನಾಟಿ ಮಾಡೋದ್ರಿಂದ ಬೇರು ಕೊಳೆ ರೋಗ ಇರಬಹುದು ಮತ್ತೆ ಬೆಂಕಿ ರೋಗ ಹಲವಾರು ರೋಗಗಳು ಏನ್ ಬರುತ್ತೆ ಅದನ್ನು ಸಹ ಈ ಒಂದು ಬೆಳೆಗಳಿಗೆ ತರಕಾರಿ ಬೆಳೆಗಳಿಗೂ ಮಾಡಬಹುದು ಮತ್ತೆ ನಮ್ಮ ಈ ಒಂದು ಕೃಷಿ ಬೆಳೆಗಳಿಗೂ ಸಹ ನಾವು ಮಾಡೋದ್ರಿಂದ ಬಹಳ ಒಳ್ಳೇದು. ಬೀಜೋಪಚಾರದ ಬಗ್ಗೆ ಅಂತಿಮವಾಗಿ ನಮ್ಮ ಕೇಳುಗರಿಗೆ ತಾವೇನು ಹೇಳಲಿಕ್ಕೆ ಇಷ್ಟಪಡ್ತೀರಿ? ರೈತ ಬಂದವರು ಈ ಒಂದು ಏನು ಸಣ್ಣ ಕೆಲಸ ಇದು, ಹೌದು, ಬೀಜೋಪಚಾರ ಮಾಡೋದು ಬಹಳ ಅತ್ಯಂತ ಸಣ್ಣ ಕೆಲಸ, ದೊಡ್ಡ ಕೆಲಸ ಏನಲ್ಲ. ಹಾಗಾಗಿ ಏನಾಗುತ್ತೆ, ಕಡ್ಡಾಯವಾಗಿ ಅವರು ಈ ಬೀಜೋಪಚಾರವನ್ನು ಮಾಡಲೇಬೇಕಾಗುತ್ತೆ. ಸಣ್ಣ ಕೆಲಸ ಅತ್ಯಧಿಕ ಲಾಭ, ಹೌದು, ಒಳ್ಳೆ ಮಾತನ್ನು ಹೇಳಿದ್ರೆ. ಇದನ್ನ ನಮ್ಮ ರೈತ ಬಂದು ಅರ್ಥಕೋಬೇಕಾಗುತ್ತೆ. ಎಷ್ಟೊಂದು ಜನ ಇದನ್ನ ನೆಗ್ಲೆಕ್ಟ್ ಮಾಡ್ತಾರೆ, ಅಂದ್ರೆ ಉಡಾಫೆ ಅಂದ್ರೆ ಏನೋ ಅದನ್ನ ಮಾಡಿದ್ರೆ ಏನು ಉಪಯೋಗ ಆಗುತ್ತೆ, ಇದು ಯಾಕೆ ಮಾಡಬೇಕು ಅಂತ ಒಂದು ಮನೋಭಾವನೆ ಇರುತ್ತೆ. ಸೊ ಅದನ್ನ ಅವರು ತಪ್ಪು, ಅದು ತಪ್ಪು ಮನೋಭಾವನೆ. ಕಡ್ಡಾಯವಾಗಿ ಅವರು ಏನು ನಮ್ಮ ವಿಶ್ವವಿದ್ಯಾಲಯ ಶಿಫಾರಸನ್ನು ಮಾಡಿರುತ್ತೆ, ಯಾವುದೇ ಒಂದು ಬೆಳೆಗೆ ಯಾವುದೇ ಶಿಲೀನಾಶಕವನ್ನು ಉಪಯೋಗ ಮಾಡಬೇಕು, ಯಾವ ರೀತಿ ಅದು ಯಾವ ಪ್ರಮಾಣ ಮಾಡಬೇಕು, ಯಾವ ವಿಧಾನದಲ್ಲಿ ನಾವು ಲೇಪನವನ್ನು ಮಾಡಬೇಕು, ಇದನ್ನು ಬರೀತಾ ಬಂದ್ರೆ ಚೆನ್ನಾಗಿ ಅರ್ಥಕೊಡ್ಬೇಕಾಗುತ್ತೆ. ಅಥವಾ ಗೊತ್ತಿಲ್ಲ ಅಂದ್ರೆ ಕೇಳಬೇಕಾಗುತ್ತೆ, ವಿಜ್ಞಾನಿಗಳನ್ನು ಕೇಳಿ ತಿಳ್ಕೊಂಡು ಅದನ್ನ ಕಡ್ಡಾಯವಾಗಿ ಬೀಜೋಪಚಾರ ಮಾಡಿದ್ದೆ ಆದ್ರೆ ಹೆಚ್ಚಿನ ಲಾಭ ಬರುತ್ತೆ, ಕಡಿಮೆ ಖರ್ಚಿನಲ್ಲಿ ಅಧಿಕ ಲಾಭವನ್ನು ಪಡ್ಕೊಳ್ಳಿಕ್ಕೆ ಅನುಕೂಲ ಆಗುತ್ತೆ. ಮತ್ತೆ ಪದೇ ಪದೇ ಏನು ಇವರು ಶಿಲೀನಾಶಕ ಕೀಟನಾಶಕ ಸಿಂಪರಣೆ ಮಾಡ್ತಾ ಇರ್ತಾರೆ ಅದನ್ನ ತಡೆಗಟ್ಟಬಹುದು. ಇದರಿಂದ ಏನಾಗುತ್ತೆ, ನಮ್ಮ ಮಣ್ಣಿನ ಫಲವತ್ತತೆ ಸರಿಯಾಗಿರುತ್ತೆ, ಮಣ್ಣಿನ ಆರೋಗ್ಯನ ಕಾಪಾಡಿಕೊಳ್ಳಾಗುತ್ತೆ, ನಮ್ಮ ಮನುಷ್ಯರ ಆರೋಗ್ಯ, ಜಾನುವಾರುಗಳ ಆರೋಗ್ಯ ಮತ್ತೆ ನಮ್ಮ ಪರಿಸರ ಆರೋಗ್ಯವನ್ನ ಕಾಪಾಡಿಕೊಳ್ಳಿಕ್ಕೆ ಬಹಳಷ್ಟು ಅನುಕೂಲ ಈ ಬೀಜೋಪಚಾರದಿಂದ. ಬೀಜೋಪಚಾರದ ಬಗ್ಗೆ ಇನ್ನು ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ ತಮ್ಮನ್ನ ಸಂಪರ್ಕವನ್ನು ಮಾಡುವಂತದ್ದು ಹೇಗೆ ಸರ್? ನನ್ನ ದೂರವಾಣಿ ಸಂಖ್ಯೆ 9444-83-0004-6. ಇನ್ನೊಮ್ಮೆ ಹೇಳಿ ಸಂಪರ್ಕ. 9444-83-0004-6. ಒಳ್ಳೆಯದು ಸರ್, ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಬೀಜೋಪಚಾರದ ಬಗ್ಗೆ ಬಹಳ ವಿವರವಾದಂತಹ ಮಾಹಿತಿಯನ್ನ ನಮ್ಮ ಕೇಳುಗರಿಗೆ ತಾವು ಮಾಡಿಕೊಟ್ರಿ. ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೆ ಬೆಳೆ ಉತ್ಪಾದನೆಯಲ್ಲಿ ಬೀಜೋಪಚಾರದ ಪ್ರಾಮುಖ್ಯತೆ ಹಾಗೂ ವಿಧಾನಗಳು ಈ ಕುರಿತಂತೆ ಹಾಸನ ತಾಲೂಕು ಕಾರ್ಯಕ್ರಮದಲ್ಲಿರುವ ಕೃಷಿ ಮಹಾವಿದ್ಯಾಲಯದ ಡೀನ್

ಆಕಾಶವಾಣಿ ಹಾಸನ ಎಫ್ಎಂ ಕೇಂದ್ರದಿಂದ ಪ್ರಸಾರವಾಯಿತು. ಆಕಾಶವಾಣಿ ಹಾಸನ ಎಫ್ಎಂ ಇದೀಗ ಕನ್ನಡ ಚಿತ್ರಗೀತೆಗಳು. ಆರಂಭದಲ್ಲಿ ಕೇಳಿ ಭಾಗ್ಯದ ಬೆಳಕು ಚಿತ್ರದ ಗೀತೆಯನ್ನ. ಗೀತೆನ ಹಾಡಿದ್ದಾರೆ ಎಸ್ಪಿ ಬಾಲಸುಬ್ರಹ್ಮಣ್ಯಂ. ಶ್ರೀಕೃಪಾ ಅವರ ಸಾಹಿತ್ಯಕ್ಕೆ ಸಂಗೀತ ಸಂಯೋಜನೆ ಮಾಡಿದ್ದಾರೆ ಜಯಪ್ರಕಾಶ್. ಏನೆಂದು ಹಾಡಲಿ ಈ ದಿನ, ಹೇಗೆ ಹಾಡಲಿ ಕವಿಯು ಬರೆಯದ ಕವಿತೆಯ ಈ ದಿನ ನಾನೆಂದು ಹಾಡಲಿ. ಏನೆಂದು ಹಾಡಲಿ ಈ ದಿನ, ಹೇಗೆ ಹಾಡಲಿ ಪ್ರಕಟಣೆ. ಇಕೆವೈಸಿಯನ್ನು ಎರಡು ವಿಧಾನಗಳಲ್ಲಿ ಮಾಡಿಸಬಹುದು. ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯಡಿ ಇಕೆವೈಸಿ ಮಾಡುವುದು ಕಡ್ಡಾಯವಾಗಿರುತ್ತದೆ. ರೈತರು http://pmkisan.gov.in ಪೋರ್ಟಲ್ನ ಫಾರ್ಮರ್ಸ್ ಕಾರ್ನರ್ನ ಇಕೆವೈಸಿ ಅವಕಾಶದಡಿ ಈಗಾಗಲೇ ಕಿಸಾನ್ ಸಮ್ಮಾನ್ ಯೋಜನೆಯನ್ನ ಫಲಾನುಭವಿಯಾಗಿರುವ ಪ್ರತಿಯೊಬ್ಬ ರೈತರು ಆಧಾರ್ ಸಂಖ್ಯೆಯೊಂದಿಗೆ ನೋಂದಣಿ